ಮುಖ್ಯಮಂತ್ರಿ ಸಮಾಲೋಚನೆ. ಇದೇ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ, ಡಿಕೆ ಶಿವಕುಮಾರ್. ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಕೇಂದ್ರದಿಂದ ಕ್ರಮ, ಶೋಭಾ ಕರಂದ್ಲಾಜೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರೀ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭಿ ಭಾಯಿ. ಹಾ, ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಚೌಳೂರಿನ ಕೃಷಿಕ ಸಣ್ಣ ಯರ್ರಪ್ಪ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ, ಹವಾಮಾನ ವರದಿ ಕೂಡ ಕೇಳುವಿರಿ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ, ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ಇದೀಗ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಚೌಳೂರಿನ ಕೃಷಿಕ ಎಸ್ ಸಣ್ಣಯ್ಯರಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಚೌಳೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಸಣ್ಣಯ್ಯರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಬಹಳ ವರ್ಷಗಳಿಂದ ಕೃಷಿ ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಮಾಡ್ತಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಸಣ್ಣಯ್ಯರಪ್ಪರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಯಾರಪ್ಪ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವು ಅಲ್ಲೇ ಹುಟ್ಟಿ ಬೆಳಗಿದ್ರೆ ನಮ್ಮ ತಾತರು ತಂದೆಯರಿದ್ದ ಕೃಷಿ ಜಮೀನೇ ಮಾಡ್ಕೊಂಬಂದಿದ್ವಿ. ಕೃಷಿಯಲ್ಲಿ ನಮಗೆ ಏನು ಒಂಥರ ಮಾಡಿದ್ರೂ ಅರ್ಧಕ್ಕರ್ಧ ನಷ್ಟ ಆಗೋದು. ಆದರೆ ನಮ್ಮ ಭೂಮಿ ಅಂಥ ಗಟ್ಟಿ ಭೂಮಿ ಅಲ್ಲ, ಹಳ್ಳು ಸಾಲು. ಹಂಗಾಗಿ ನಾವು ಕೃಷಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದು ಕುರಿ ಮಡಿಕೆ ಸಾಕಾಣಿಕೆಯಲ್ಲಿ ನಾವು ಫಸ್ಟ್ಗೆ ಸ್ಟಾರ್ಟಿಂಗ್ಲಿದ್ದ 2, 3, 4, 5 ತಗೊಂಡ್ವಿ. ಆದಾಗ 20-30 ಮತ್ತೆ ನಾವು SSC ತಾನು ಓದ್ವಿ. ಆದರೆ ನೆಕ್ಸ್ಟ್ ಓದ್ಸೋಕ್ಕಾಗಲಿಲ್ಲ ನಮಗೆ. ಹಂಗೆ ಊರು ಬಿಟ್ಟು ನಾವು ಬೇರೆ ಕಡೆ ಪರಸ್ಥಳ ಹೋದ್ವಿ ಕುರಿ ಹೊಡ್ಕೊಂಡು. ನಮ್ಮವು ಅಲ್ಲಿ ನಾವು ಸ್ವಲ್ಪ ಬೇರೆ ಕುರಿಯಲ್ಲಿದ್ದು ಅವರ ಕುರಿ ಕಾದ್ಬಿಟ್ಟು ನಾವು ಅವ್ರ ಹತ್ರ ನಮಗೆ ಇಸ್ಕೊಂಡ್ವಿ 3-4 ಕುರಿ, ನಮಗೆ ಸಂಬಳ ಇಸ್ಕೊಂಡ್ವಿ. ಹಂಗಾಗಿ ನಾವೊಂದು 50 ಕುರಿ 60 ಕುರಿ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಸಪ್ರೇಟ್ ನಾವು ಕಾದ್ಕೊಂಡ್ವಿ. ಆಮೇಲೆ ನಮಗೆ ಒಂದು 150 ಜೀವನ ಅದು, ನಮ್ಮೂವರು ಅಣ್ಣ ತಮ್ಮಳು. ಆಮೇಲೆ ಡಿವೈಡ್ ಆದ್ವಿ, ಡಿವೈಡ್ ಆದಮೇಲೆ ನಮಗೆ ಒಂದು 50 ಬಂದವು. ಅದನ್ನು ನಾವು ಡಿವೈಡ್ ಆದಾಗ ಒಂದು 7-8 ವರ್ಷ ಪರಸ್ಥಳನಿದ್ವಿ ಊರಿಗೆ, ನಾವು ಬಂದಿರಲಿಲ್ಲ. ಒಂದು 15 ವರ್ಷ ನಾವು ಊರಿಗೆ ಊರಿಗೆ ಬಂದಿರಲಿಲ್ಲ. 4-5 ಕುರಿ ಹೊಡ್ಕೊಂಡು ಹೋದಂಗೆ ಇರಲಿ, ನಾವು ಊರಿಗೆ ಬಂದಿದ್ದು. ನಾವು ಡಿವೈಡ್ ಆದಮೇಲೆ ನಾವು ಊರಿಗೆ ಬಂದಿದ್ದು 50 ಕುರಿ 50 ಊರು ಒಬ್ಬರೊಬ್ರು ಹೊಡ್ಕೊಂಡು. ಅವಾಗ ಬಂದಂಗೆ ಇರಲಿ ನಮಗೆ ಮದುವೆ ಆದ್ವಿ, ನಮ್ಮ ತಂದೆ ತಾಯಿ ವಯಸ್ಸಾಯಿತು. ಹಂಗಾಗಿ ಎಲ್ಲಿ ಪರಸ್ಥಳ ಮಾಡೋಕ್ಕಾಗಿಲ್ಲ ಸರ್. ಜಮೀನು ಎಷ್ಟು ಎಕರೆ ಇದೆ? ಜಮೀನು ನಮಗೆ ಟೋಟಲ್ 5 ಎಕರೆ ಐತೆ ಸರ್. ಅದಕ್ಕೆ 3 ಭಾಗ ಹಾಕಿದ್ವಿ. ನಮ್ದು ಒಂದು ಕಾಲು ಎಕರೆ ಬರುತ್ತೆ ಸರ್. ನೀರಾವರಿ ಬೆದ್ಲು ಸರ್, ಬೆದ್ಲು ಒಂದು ಕಾಲು ಎಕರೆ ನಾನು ನೀರಾವರಿ ಮಾಡ್ಕೊಂಡಿದ್ದೀನಿ ಸರ್. ಅರ ಕುರಿಗೆ ನಾವು ಮೇಕೆಗೆ ಮೇವು ಮಾಡ್ಕೊಂಡಿದ್ವಿ ಸರ್, ಮೇ ಪೆರುಲ್ಲು ಸೆಡೆ ಹಾಕಿ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಬೆಳೆ ಏನು ತೆಗಿಯೋದಿಲ್ಲ? ಬೆಳೆ ಏನಿಲ್ಲ ಸರ್, ಒಂದು ಪಲ್ಲ ನಾವು ಬೇರೆ ಅವ್ರದ್ದು ಅದನ್ನ ಕಂಟೆಂಟ್ ಮಾಡ್ಕೊಂಡು ನಾವು ಶೇಂಗ ಹಾಕಿ ಅಂತೀವಿ ಸರ್. ನಮ್ಮನೆ ತಿನ್ನಕ್ಕೆ ಒಂದು ಸ್ವಲ್ಪ ಅಷ್ಟಕ್ಕೆ ಹಾಕಿ ಅಂತೀವಿ. ನೀರಾವರಿಯಲ್ಲ ಸೆಡೆ ಮತ್ತು ಮೇ ಪೆರುಲ್ಲು ಫುಲ್ ಅದನ್ನ ಹಾಕಿದ್ದೀನಿ ಸರ್. ಮೆಕ್ಕೆಜೋಳ ಬೆಳ್ಕೊಂಡು ಒಂದ್ ಎರಡು ಗದ್ದೆ ಬಿಟ್ಕೊಂಡಿದ್ದೀವಿ ಸರ್. ಅಲ್ಲ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್? ನಾನು ನಮ್ಮಪ್ಪ ಆರಾಮದಿದ್ದ ನಮ್ಮವೇ ಸಾಕ್ಯಂತ ಬಂದ್ವಿ ಸರ್. ಅದರಲ್ಲಿ ನಾವು ಫಸ್ಟ್ಗೆ ನಮ್ಮ ಸ್ವಂತ ಕುರಿ ಸಾಕಾಣಿಕೆ ಮರಿಯಾಗೇನೆ 3-4 ಸಾವಿರಕ್ಕೆ ನಮ್ಗೆ ಹೈಯೆಸ್ಟ್ ರೇಟ್ ಇತ್ತಾಗ. 3-4 ಸಾವಿರಕ್ಕೆ ನಮಗೆ ಸಾಲದ್ ಅಂತ ಹೇಳ್ಬಿಟ್ಟು ನಾನು ಒಂದ್ಸಲಿ 1 ವರ್ಷ ಕಂಪ್ಲೀಟ್ ಮೇಯಿಸಿದೆ. ಆಗ ಒಂದು 10,000 ರೂಪಾಯಿಗೆ ನಾವು ಮರಿ ಮಾರಿದ್ವಿ. ನನ್ನ ಅನುಭವದಲ್ಲಿ ನಾನು 10,000 ರೂಪಾಯಿ ಮಾರಿದೆ. ಆ ಥರದ ಇದು 3-4 ಸಾವಿರಕ್ಕೆ ಒಂದು 2-3 ತಿಂಗಳಿಗೆ ನಾನು 3-4 ಸಾವಿರ ರೂಪಾಯಿ ನನಗೆ ಲಾಭ ಅಂತ ಅನಿಸ್ಲಿಲ್ಲ. ಆ 1 ವರ್ಷ ಮೇಯಿಸಿದ್ರೆ 10,000 ರೂಪಾಯಿ ಲಾಭ ಬಂತಲ್ಲ, ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವತ್ತಲಿದ್ದ ನಾನು ಬಕ್ರಿ ಇದ್ದ ಬಕ್ರಿಗೆ ಮರಿ ಮಾರ್ತೀನಿ. ಸೆಂಟ್ರನ್ನಾಗೆ ನಾವು ಒಂದು ಮರಿನ ಎಂದೂ ಕೊಟ್ಟಿಲ್ಲ. ಹಂಗಾಗಿ ಬಕ್ರಿ ಇದ್ದ ಬಕ್ರಿಗೆ ಅಲ್ಲಿ ಮಾಡಿರ್ತವೆ. ಅವತ್ತಿನ ದಿನ ನಾನು ಇಲ್ಲಿಗೆ 6 ವರ್ಷದ ಮುಂಚೆಲ್ಲಿದ್ದ ನಾನು ಬಕ್ರಿ ಇದ್ದ ಬಕ್ರಿ ಮರಿ ಮಾರ್ತೀನಿ. ಒಂದ್ಸಲಿ 10,000 ಮಾರಿದೆ, ಒಂದ್ಸಲಿ 10,500 ಮಾರಿದೆ, ಒಂದ್ಸಲಿ 12,000 ಮಾರಿದೆ, ಒಂದ್ಸಲಿ ಈ ವರ್ಷ ಬಕ್ರಿಯಲ್ಲಿ 16,000-17,000 ಮರಿ ಮಾರಿದ್ದೀನಿ. 24,000 ರೂಪಾಯಿ ಎಷ್ಟು ರೇಟ್ ಮಾಡಿದ್ನಿ ಸರ್ ನಾನು. ಮಧ್ಯದಲ್ಲಿ ಯಾವಾಗಲೂ 6-7 ತಿಂಗಳಿಗೊಮ್ಮೆ ಮಾರಾಟ ಮಾಡಿಲ್ಲ ಸರ್. ನಾನು ವರ್ಷದ ಸಾಕಾಣಿಕೆ ನಾನು ಮಾಡ್ತಾ 6-7 ವರ್ಷದಿದ್ದ ನಾನು ಸೆಂಟರ್ನಾಗ ಒಂದು ಮರಿನೂ ಕೊಡಲ್ಲ ಸರ್. ಕುರಿ ಸಾಕಾಣಿಕೆ ಮಾಡಿದ್ರೆ ಮೇಕೆ ಸಾಕಾಣಿಕೆ ಮಾಡ್ತಾರೆ? ಮೇಕೆನೂ ಇದಾವೆ ಸರ್, ಕುರಿನೂ ಇದಾವೆ ಸರ್. ನಮ್ಮವು ಯಾವ್ದು ಲಾಭದಾಯಕ ಅನ್ಸುತ್ತೆ ಸರ್? ಎರಡು ಚೆನ್ನಾಗಿ ನೋಡ್ಕೊಂಡ್ರೆ ಎರಡು ಲಾಭನೇ ಸರ್. ಮೇಕೆದ್ರಲ್ಲಿ ಮಳೆ ಗಾಳಿಗೂ ತಡ್ಕೊಳಲ್ಲ, ಜಾಸ್ತಿ ಮಳೆ ಬಂದ್ರೆ ತಡ್ಕೊಳಲ್ಲ. ಅವಕ್ಕೆ ಫಾರಂ ಇರಬೇಕು, ಫಾರಂ ಇದ್ರೆ ಒಳ್ಳೆ ಲಾಭ ಇರುತ್ತೆ. ಆಮೇಲೆ ಅದಕ್ಕೆ ಸಡೆ ಸೊಪ್ಪು ಅಂತ ಮೇವು ಇಂಪಾರ್ಟೆಂಟ್ ಆಗಿರ್ಬೇಕು, ಮೇಕೆಗಳು ಹಾಕ್ಬೇಕು, ಅದು ಚೆನ್ನಾಗಿರುತ್ತೆ ಸರ್. ಹಾಲು ಅದಕ್ಕೆ ಪುಡ್ನಂಶ ಜಾಸ್ತಿ ಕೊಡ್ಬೇಕು ಸರ್. ನಮ್ಮ ಕುರಿಗಳಿಗೆ ಅಂತಂದ್ರೆ ನೀವು ಮೇವು ಹಾಕಿದ್ರು ಪುಡ್ನಂಶ ಕುಡಿದ್ರು ನಮಗೆ ಮರಿ ಕೊಡ್ತವೆ, ಒಳ್ಳೆ ಚೆನ್ನಾಗಿ ಹಾಲು ಕೊಡ್ತವೆ ಸರ್. ಕೆಲವರು ಕುರಿ ಸಾಕಾಣಿಕೆದಾರ ಹೇಳ್ತಾರೆ ಮೇಕೆ ಸಾಕಾಣಿಕೆ ಮಾಡಿದ್ರೆ 2-2 ಮರಿ ಕೊಡ್ತಾವೆ ಒಂದೊಂದು ಮೇಕೆ. ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ಒಂದೇ ಮರಿ ಸಿಗೋದ್ರಿಂದ ಮೇಕೆ ಸಾಕಾಣಿಕೆ ಮಾಡೋದ್ರೆ ಲಾಭದಾಯಕ ಅಂತಾರೆ? ಮೇಕೆ ಸಾಕಾಣಿಕೆ ಮಾಡಿದ್ರೆ ಲಾಭನ ಸಾವು 3 ಮರಿ ಕೊಡ್ತವೆ, 4 ಮರಿನೂ ಕೊಡ್ತವೆ ಸರ್. ಅವಕ್ಕೆ ಏನು ಮಾಡ್ತೀವಿ ನಾವು ಫುಡ್ ಮೇಂಟೈನ್ ಜಾಸ್ತಿ ಮಾಡ್ಬೇಕಾಗುತ್ತೆ ಸರ್ ನಾವು. ಹಂಗಾಗಿ ಮೇಕೆ ಮರಿಗೆ ಹಾಲು 4 ಸರಿ ಸಮನಾಗಿ ಆಗ್ತವೆ. ಹಂಗಾಗಿ ನಮಗೆ ಮೇಕೆದು ಅಷ್ಟಕ್ಕೊಂದು ಬೇಡ, ನಮಗೆ ಕುರಿಯ ಅನುಭವ ನಮಗೆ ಒಂದೇ ಮರಿ ಇದ್ರೂ ಅದು 6 ತಿಂಗಳು ಬರೋ ಮರಿ ಇದು 2 ತಿಂಗಳು ಬರುತ್ತೆ. ಸಿಂಗಲ್ ಸಿಂಗಲ್ ಒಂದಾಗಿದ್ರೆ 6 ತಿಂಗಳು ಬರೋ ಮರಿ 2 ತಿಂಗಳು ನಾವು ಮಾಡ್ಬೇಕೆ ಬರ್ತ ಸರ್. ಒಟ್ಟು ಎಷ್ಟು ಕುರಿ ಮೇಕೆ ಇದಾವೆ ನಿಮ್ಮ ಸರ್? ನಮ್ಮ ಮೇಕೆ ಈಗ ಒಂದು 20 ಇದಾವೆ, ಕುರಿ ಒಂದು 70 ಇದಾವೆ, ಟೋಟಲಿ 70 ಮರಿ ಇದೆ ಸರ್. ತಂದವು ನಾವು ಬೇರೆ ಕಡೆ ಇದ್ದಾನೋ, ನಮ್ಮ ಮರಿ ಕಮ್ಮಿ ಇದ್ದಾಗ ನಾವು ಬೇರೆ ಕಡೆ ಆ ಕಡೆ ಅಮ್ಮಿಂಗಾಡಲ್ಲಿ ಮರಿತತ್ತೀವಿ, ಕೆರೂರಲ್ಲಿ ಮರಿತತ್ತೀವಿ, ನಮ್ಮ ದುರ್ಗಂತೆಗೂ ಮರಿ ತಗಂತೀವಿ. ತಗೊಂಡು ಟೋಟಲ್ ಸೇರಿ ಈಗ ಒಂದು 70 ಮರಿ ಮೇಯಿಸಿದೀವಿ ಸರ್. 70 ಮರಿ ನೀವು ಒಬ್ಬರು ನಿರ್ವಹಣೆ ಮಾಡ್ಲಿಕ್ಕಾಗತ್ತಾ? ನಾವು ಒಬ್ಬರು ನಿರ್ವಹಣೆ ಮಾಡಿ ಸರ್, ಫಾರಂ ಮಾಡಿದೀವಿ. ಕುರಿ ಒಂದು 70 ಕುರಿ ಅಡವಿಗೆ ಹೋಗ್ತಾವೆ ಮೇಯಕ್ಕೆ, ಅವನ್ನು ನಮ್ಮ ಮಳೆಯರು ನಮ್ಮ ವರ್ಕ್ ಆಯ್ತಾರೆ. ಈ 70 ಮರಿಯಲ್ಲಿ ನಾನೇ ಕಂಟಿನ್ಯೂಸ್ ಆಗಿ ನಾನೇ ಡ್ಯೂಟಿ ಮಾಡಿದ ಸರ್. ಅದಕ್ಕೆ ಪ್ರತ್ಯೇಕ ಶೆಡ್ಡು ಆ ಥರ ಮಾಡ್ಕೊಂಡ್ರೆ ಯಾವ ರೀತಿ ಮಾಡ್ಕೊಂಡು? ಶೆಡ್ಡು ನಾನು 3 ವರ್ಷದಲ್ಲಿದ್ದ ನೆಲದಾಗೆ ನಾನೇ ಸಿಂಪಲ್ ಶೆಡ್ ಹಾಕಿಬಿಟ್ಟು ನಾನೇ ಮಾಡ್ಕೊಂಡಿದ್ದೆ ಸರ್. ಕೆಳಗೆ ಮೇಯಿಸ್ತಿದ್ದೆ, 2 ವರ್ಷ ಮೇಯಿಸಿದ್ದೆ. ಒಂದ್ಸಲಿ 16 ಮರಿ ಮೇಯಿಸಿದ್ವಿ, ಒಂದ್ಸಲಿ 20 ಮರಿ ಮೇಯಿಸಿದ್ವಿ, ಒಂದ್ಸಲಿ 40 ಮರಿ ಮೇಯಿಸಿದ್ವಿ. ಇನ್ನೂ ಹೆಚ್ಚಿನದಲ್ಲಿ ಲಾಭ ಕಂಡಿವೆ, ಇನ್ನೂ ಹೆಚ್ಚಿನದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಕಡೆಗೆ ಒಂದು ಫಾರಂ ಮಾಡಿದ್ವಿ ಸರ್. ಅಪ್ಟಿಯರು ಫಾರಂ ಮಾಡಿದ್ದೀವಿ ಸರ್, 8 ಆಫ್ ಶೆಡ್ ಮಾಡಿದ್ದೀವಿ ಸರ್. ಫಾರಂ ಮಾಡಲಿಕ್ಕೆಲ್ಲ ಎಷ್ಟು ಖರ್ಚು ಬಂತು ಸರ್? ಎಲ್ಲ ಶೆಡ್ಡಿಗೆ ಡಬ್ಬೆ ಹಾಸಿದ್ವಿ ಸರ್, ಅಡಿಕೆ ಡಬ್ಬೆ ಹಾಸಿದ್ವಿ, ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ. 41 ಉದ್ದ ಐತೆ, 21 ಅಗಲೈತೆ ಸರ್. ಅದರಲ್ಲಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ. ನಾವು ಒಂದು 70 ಮರಿ ಮೇಯಿಸಿ ಎಂಬುದು ಫಾರಂಗೆ 3 ಲಕ್ಷ ದುಡ್ಡು ಆಯ್ತು ಸರ್. ಇನ್ನು ಸ್ಟ್ಯಾಂಡು ಮತ್ತು ಆಮೇಲೆ ಫುಡ್ ಎಲ್ಲ ಹಾಕಿ ಮಾಕೊಂಡು ರೂಮ್ ಎಲ್ಲ ಮಾಡಿದ್ವಿ, ಒಂದು 4 ಲಕ್ಷ ಖರ್ಚು ಬಂದಿದೆ ಸರ್. 4 ಲಕ್ಷ ಎಲ್ಲ ನಿಮ್ಮ ಸ್ವಂತ ಬಂಡವಾಳನ ಅಥವಾ ಲೋನ್ ಏನಾದರೂ ತಗೊಂಡಿದ್ದೀವಿ? ಇಲ್ಲ ಸರ್, ಲೋನ್ ಏನು ತಗೊಂಡಿಲ್ಲ ಸರ್, ನಮ್ಮ ಸ್ವಂತ ಬಂಡವಾಳ. ಲೋನ್ ಇಲ್ಲ ಸರ್. ಈಗ ಒಟ್ಟು ಆಧುನಿಕವಾಗಿ ಚೆನ್ನಾಗಿ ಮಾಡ್ತಾ ಇದ್ರ? ಹ್ಞೂ ಸರ್, ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್. ನಮಗೇನು ನಷ್ಟ ಅಂತ ಏನೆಲ್ಲ ಲಾಭದಾಗ ಇದೆ ಸರ್, ನಷ್ಟ ಅಂತ ಏನಿಲ್ಲ ಸರ್. ನಮಗೆ ಚೆನ್ನಾಗೆ ಎಷ್ಟು ನಾವು ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೊಂತವ ಅಷ್ಟು ಆದಾಯ ಕೊಡುತ್ತೆ ಸರ್. ನಾವು ಯಾವಾಗ ತಂದು ಮೇವಾಕೋದು, ಯಾವಾಗ ತಂದು ನಾವು ನೀರು ಕುಡಿಸೋದು, ನಾವು ಅಲ್ಲಿ ಬಿಟ್ಬಿಟ್ಟು ಬೆಳಿಗ್ಗೆ ಹಾಕೋಣ ಸಾಯಂಕಾಲ ಕಾಣ್ತು ನಾವೆಲ್ಲಿ ಹೋಗಿ ಬಂದರು ಅದು ಲಾಭ ಯಾವತ್ತಕ್ಕೂ ಯಾವ ಕಾರಣಕ್ಕೂ ಬರಲ್ಲ ಸರ್. ಯಾವ ಟೈಮ್ನಾಗ ಯಾವತ್ತು ಕೊಡಬೇಕು ಮರಿತ, ಈಗ ಮರಿ ನಾವು ಜನವರಿಯಲ್ಲಿ ಆತು ಡಿಸೆಂಬರ್ ಲಾಸ್ಟ್ ಎಂಡಿಂಗ್ ಆತು ನಾವು ಮರಿತೈತೆ ಸರ್. ಮರಿತ ಮೇಲೆ ಫಸ್ಟ್ ಎಚ್ ಎಸ್ ಮಾಡಬೇಕು ಆಕ್ಸಿಜನ್, ಆಮೇಲೆ ಇ ಟಿ ಮಾಡಬೇಕು ಆಕ್ಸಿಜನ್, ಆಮೇಲೆ ಪಿ ಪಿ ಆರ್, ಈ ಮೂರು ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಆಮೇಲೆ ಮೆಡಿಸಿನ್ ಕೊಡ್ಕೊಂತ ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಮೆಡಿಸಿನ್ ಕೊಟ್ಟರೆ ಯಾವ ಕಾಯಿಲೆನೂ ಬರ್ತಿಲ್ಲ ಸರ್. ಕುರಿ ಮೇಕೆ ಸಾಕಾಣಿಕೆ ಲಾಭದಾಯಕ ಅಂತಂದ್ರೆ ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲದವ್ರು ಏನೇನು ನಿರ್ವಹಣೆ ಮಾಡ್ಬೇಕಾಗುತ್ತೆ ನೀವು ಚೆನ್ನಾಗಿ? ನಾವು ಬೆಳಿಗ್ಗೆ ಬಂದ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು ಎಲ್ಲ ಕಸಲ ಕ್ಲೀನ್ ಮಾಡಿಬಿಟ್ಟು ಕಡಲೆ ಶೇಂಗಾ ಒಟ್ಟು ಹಾಕ್ತೀವಿ ಸರ್. ಶೇಂಗಾ ಒಟ್ಟು ಬೆಳಿಗ್ಗೆ ಹಾಕ್ಬಿಟ್ಟು ಅದು ಬೆಳಿಗ್ಗೆಲ್ಲಿದ್ದ ಸಾಯಂಕಾಲ ತನಕ ಮೇಯ್ತೇವೆ ಸರ್. ಅದೇ ಮೇಲೆ ಹಾಕ್ಬಿಟ್ಟು ತಿರುಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೆಕ್ಕೆಜೋಳ ಮರಿಗಳಿಗೆಲ್ಲ ಮೆಕ್ಕೆಜೋಳ ಫಸ್ಟ್ ಹಾಕ್ತೀವಿ ಸರ್, ಆಮೇಲೆ ಬೂಸ ಹಾಕ್ತೀವಿ ಸರ್, ಆಮೇಲೆ ಕೋಳಿ ಫುಡ್ ಹಾಕ್ತೀವಿ ಸರ್, ಆಮೇಲೆ ಹಿಂಡಿ ಹಾಕ್ತೀವಿ ಸರ್, ಆಮೇಲೆ ಮಂಡ್ಯಾಕಿ ಹಾಕ್ತೀವಿ ಸರ್, ಆಮೇಲೆ ಪಾಲಿಶ್ ತೌಡ್ ಹಾಕ್ತೀವಿ ಸರ್. ಈ 5 ಐಟಮು ನಾವು ಮರಿಗೆ ಕಂಪಲ್ಸರಿ ಮಾರಾಟದ ಮರಿ ಏನದವ ಅವಕ್ಕೆ ಕಂಪಲ್ಸರಿ ನಾವು ಡೈಲಿನ ಹಾಕ್ತೀವಿ ಸರ್. ಮರಿಗಳಿಗೆ ದೊಡ್ಡ ಕುರಿ ಮತ್ತು ಮೇಕೆಗಳಿಗೆ ಅವಕ್ಕೆ ನಮ್ಮವು ನಾವು ನಾವೇ ಸಾಕಾಣಿಕೆಗೆ ನಾವು ಜವಾಬ್ದಾರಿ ನಾವು ಇಟ್ಕೊಂಡಿದ್ವ ಅವಕ್ಕೆ ಫುಡ್ ಹಾಕಲ್ಲ ಸರ್, ಮೇವ್ ಒಂದು ಹಾಕ್ತೀವಿ ಸರ್. ನಮಗೆ ಬೆಳವಣಿಗೆ ಏನು ಕೇಳಿದ್ರೆ ಅವ್ಕೆ ಮೇವ್ ಒಂದು ಹಾಕ್ತೀವಿ ಸರ್. ಮಾರಾಟಕ್ಕೆ ಏನದವ ಅವಕ್ಕೆಲ್ಲ ಫುಡ್ ಮೇಂಟೈನ್ ಮಾಡ್ತೀವಿ ಸರ್. ದೊಡ್ಡ ಕುರಿ ಮೇಕೆನೆಲ್ಲ ಅಡವಿಲೇ ಮೇಯಿಸ್ತೀರ ಅಥವಾ ಅದನ್ನು ಫಾರ್ಮ್ ಅಲ್ಲೇ ಮೇಯಿಸ್ತೀರ ಸರ್? ನಾವು ಶಿವರಾತ್ರಿ ತಕ್ಕನ ಮೇವಿರತಕ್ಕನ ಮುಂಗಾರಿ ಮಳೆ ಬಂದೈತೆ, ಮುಂಗಾರಿಗೆ ಅಡವಿ ಬರ್ತಿದ್ವಿ. ಶಿವರಾತ್ರಿ ಟೈಮ್ನಾಗೆ ನಮ್ಮ ಅವಾಗ ಮೇವು ಕಮ್ಮಿ ಆಗಿರುತ್ತೆ ಬೇಸಿಗೆ, ಅವತ್ತೊಂದು ಫಾರಂನಾಗ ಇನ್ನೊಂದು ಕೆಳಗೆ ಕೊಟ್ಟಿಗೆ ಇದೆ ಸರ್, ಅರ ಕುಡ್ತೀವಿ ಸರ್. ಅರ ಕುಡ್ಬಿಟ್ಟು ಮತ್ತೆ ಮಳೆ ಬಂದ ಮೇವ ಹಂಗೆ ಕಡಿಗೆ ಬಿಡ್ತೀವಿ ಸರ್. ಅವಕ್ಕೆ ಏನು ಫುಡ್ ಹಾಕಲ್ಲ, ಶೇಂಗಾ ಒಟ್ಟು ಹಾಕ್ತೀವಿ, ಮೇಕೆಗಳು ಸೆಪ್ಪೆ ಹಾಕ್ತೀವಿ, ಮೇಪೆರಲ್ಲಿ ಕಟ್ ಮಾಡಿ ಹಾಕ್ತೀವಿ ಸರ್. ಈಗ ಇವಕ್ಕೆಲ್ಲ ಹುಲ್ಲೆಲ್ಲ ನೀವೇ ಬೆಳ್ಕೊಂತೀರ, ಹೊರಗಡೆಯಿಂದ ಕೊಂಡ್ಕೊಂಬರ್ತೀವಿ ಸರ್? ನಾವು ಹೊರಗಡೆ ಶೇಂಗಾ ಒಟ್ಟು ಕೊಂಡ್ಕೊಂತೀವಿ, ಮೇಕೆಗಳು ಸೆಪ್ಪೆ ಕೊಂಡ್ಕೊಂತೀವಿ, ಮೇಪೆರ್ ನಾವೇ ಬೆಳ್ಕೊಂತೀವಿ ಸರ್. ಸಾಲ್ ಬಂದರೆ ತಗೋತೀವಿ ಸರ್. ಮೊನ್ನೆ ಮರಿಗೆ ಸಾಲ್ ಬಂದು ಸರ್, ಶೇಂಗಾ ಒಟ್ಟು ಮೇಪೆರ್ ಸಾಲ್ ಬಂತು, ಚನ್ನಪಟ್ಟಣಕ್ಕೆ ಹೋಗಿ ಶೇಲ್ ಎತ್ತಂದೆ ಸರ್ 3 ಟನ್ನು. ಈಗ ಮರಿ ಮರಟಿಗೆ ಅದು ಕಲಿಯಾದ ಸರ್. ಈಗ ಕುರಿ ಮೇಕೆ ಎಲ್ಲ ಮೇಯಿಸ್ಲಿಕ್ಕೆ ನಿಮ್ಮ ಊರ್ ಸುತ್ತಮುತ್ತಲ ಅಡವಿ ಗೋಮಾಳ ಅಂತೆಲ್ಲ ಇದೆಯಾ? ಇಲ್ಲ ಸರ್, ನಮ್ಮೂರಲ್ಲಿ ಗೋಮಾಳ ಅಂತ ಏನಿಲ್ಲ, ಕಾವಲಿ ಏನಿಲ್ಲ ಸರ್. ಹಿಂಗೆ ಹೊಲ ಬಿತ್ತಿ ನೆಕ್ಸ್ಟ್ ಬೀಳಿರೋವು ಮಾಡ್ಕೊಂತೀವಿ ಮೇಯಿಸ್ತಿತ್ತು. ಮತ್ತೆ ಬರೇ ಹುಲ್ಲಲ್ದಲ್ಲೇನೆ ಇವಕ್ಕೇನಾದ್ರೂ ಫುಡ್ ಕೊಡ್ಬೇಕಾಗತ್ತೆ, ಮೆಕ್ಕೆಜೋಳ ಇಂಥದ್ದೆಲ್ಲ, ಅದನ್ನೆಲ್ಲ ನೀವೇ ಬೆಳ್ಕೊಂತೀರ ಏನು ಸರ್? ಮೆಕ್ಕೆಜೋಳ ನಮ್ದು ಸ್ವಲ್ಪ ಜಮೀರೋದ್ರಿಂದ ಅಷ್ಟಕ್ಕೊಂದು ಬೆಳ್ಕೊಂಡು ಆಗಲ್ಲ ಸರ್. ಈಗೆಲ್ಲ ಟೋಟಲ್ ಬಂದು 70 ಮರಿಗೆ 40 ಪ್ಯಾಕೆಟ್ ಮೆಕ್ಕೆಜೋಳ ಆಗೈತೆ, 10 ಪ್ಯಾಕೆಟ್ ನಮ್ಮ ಆಯ್ದು, 30 ಪ್ಯಾಕೆಟ್ ನಾವು ತಗೊಂಡಿದ್ವಿ ಸರ್. ಹೊರಗಡೆಯಿಂದ ಕೊಂಡ್ಕೊಂಡಿದ್ವಿ ಸರ್. ಇನ್ನೆಲ್ಲ ಮಿಕ್ಕಿದ್ ನಾವೇ ಕೊಂಡ್ಕೊಂತೀವಿ ಸರ್. ಕೊಂಡ್ಕೊಂಡು ನಮಗೆ ಲಾಭಾಂಶ ಆಯ್ತು ಸರ್, ಲಾಸ್ ಏನಾಗಲ್ಲ ಸರ್. ಜವಾಬ್ದಾರಿಯಲ್ಲಿ ಏನು ಕಾಯಿಲೆ ಬರ್ದಂಗಿದ್ದು ಏನು ಸರ್, ಹೆಚ್ಚಿನ ಜಾಸ್ತಿ ಮಳೆ ಬಂದರೆ ರೋಗ ಜಾಸ್ತಿ ಆಗ್ತದೆ ಸರ್. ಆಟೋಮೆಟಿಕ್ ನೀನು ಎಷ್ಟೇ ಮೇವು ಹಾಕಿದ್ರು, ನೀನು ಎಷ್ಟೇ ಮೆಡಿಸಿನ್ ಹಾಕಿದ್ರು, ಜೆತ್ತಿನಲ್ಲಿ ಮಳೆ ಬಂದರೆ ರೋಗ ಸ್ಟಾರ್ಟ್ ಆಗ್ತದೆ ಸರ್. ಮಿನಿಮಮ್ ಮಳೆ ಬಂದರೆ ಏನು ರೋಗನೂ ಬರಲ್ಲ ಸರ್. ಈಗ ಮಳೆ ಬಂದು ರೋಗ ಜಾಸ್ತಿ ಆಗುತ್ತೆ ಅಂದರೆ ಕುರಿ ಮೇಕೆಗೆಲ್ಲ ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಸರ್? ಫಸ್ಟ್ ದೊಮ್ಮೆ ಆಗ್ತವೆ, ಆಮೇಲೆ ಈ ಮುಂಗಾರಿ ಟೈಮು ಇ ಟಿ ಆಗ್ತವೆ, ಇ ಟಿ ಇಂಜೆಕ್ಷನ್ ಮಾಡಿಸ್ಬೇಕು. ದೊಮ್ಮೆ ಇದು ಪಿ ಪಿ ಆರು ಇ ಟಿ ಮಾಡ್ಕೊಂಡು ಮತ್ತೆ ಜಾಸ್ತಿ ಮಳೆ ಬಂದು ನೆಂದು ನೆಂದು ನೆಂದು ಒಡವೆಲಿರ್ತದೆ ಸರ್. ನೆಂದು ನೆಂದು ಜ್ವರ ಆಗಿಬಿಡ್ತದೆ ಸರ್. ನಮ್ಮ ದೀಪಾವಳಿ ಟೈಮ್ನಾಗೆ ನಮ್ಮ ಕಾರ್ತಿಕ ಮಾಸದಾಗೆ ಅವಾಗ ಒಂದು 3-4 ತಿಂಗಳು ಜ್ವರ ಫುಲ್ ಆಗ್ತದೆ ಸರ್. ಅವಾಗ ಜವಾಬ್ದಾರಿಯಲ್ಲಿ ನಾವು ಇವತ್ತು ಮೇವು ಬಿಟ್ಟೈತೆ ಅಂತಂದರೆ ಆಗಿಂದ ಆಗ್ತದೆ ಕ್ಷಣಕ್ಷಣ ನಾವು ಇಂಜೆಕ್ಷನ್ನು ಟಾನಿಕ್ ಅವನ್ನೆಲ್ಲ ಕೊಟ್ಟರೆ ಅವು ಸಾಯೋಕ್ಕೆ ಯಾವ ಕಣಕ್ಕೂ ಚಾನ್ಸ್ ಇಲ್ಲ ಸರ್. ಬೇರೆ ಕಡೆ ಹೇಳ್ತಾರೆ ಜ್ವರಾಗಿ ನಾವು 8 ಸತ್ತು ಇಷ್ಟು ಸತ್ತು, ಅವ್ರ ಜವಾಬ್ದಾರಿ ಕಮ್ಮಿಯಾಗಿ ಸಾಯ್ತಾರೆ ಸರ್. ಜವಾಬ್ದಾರಿಗೆ ಆ ಕ್ಷಣ ಇವತ್ತು ನಮಗೆ ನೆಗಡಿ ಕೆಮ್ಮ ಆಯ್ತು ಅಂದ್ರೆ ಮತ್ತೆ ನಾವು ಹಾಸ್ಪಿಟಲ್ಗೆ ಆ ಕ್ಷಣ ನಾವು ಸ್ಟೇಟ್ಮೆಂಟ್ ತಗೊಂಡ್ರೆ ಅದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಸರ್. ನಾವು ಇವತ್ತು ಬಂದ್ರೆ ಇಲ್ಲೇ ಒಂದೆರಡು ಮಾತನ್ನಂಗೆ ನಾವು ಕಮ್ಮಿ ಹಂಗೆ ಜವಾಬ್ದಾರಿ ಇದ್ದ ನೋಡ್ಕೊಂಡಿಲ್ಲ ಅಂದ್ರೆ ಆ ಥರ ಸಾಯ್ತೇವೆ ಸರ್. ನಮ್ಮ ಇವನ್ನ ಯಾವ ಸಾಯಕ್ಕೆ ಬಿಟ್ಟಿಲ್ಲ ಸರ್. ಈ ತರ ಕಾಯಿಲೆ ಬಂದಾಗ ಎಲ್ಲಿ ತೋರಿಸ್ತೀರಾ? ನಿಮ್ಮೂರಲ್ಲಿ ಏನಾದ್ರು ಪಶು ಆಸ್ಪತ್ರೆ ಇದೆಯಾ? ಯಾವ ರೀತಿ ನಿರ್ವಹಣೆ ಮಾಡ್ತೀರ ಸರ್? ನಾವು ಪರಶಂಪುರ ಹೋಗ್ಲಿ ಸರ್, ಅಲ್ಲಿ ಪರಶಂಪುರದಲ್ಲಿ ಪಶು ಹಾಸ್ಪಿಟಲ್ ಐತಿ. ಡಾಕ್ಟರ್ ಹತ್ರ ಹೋಗಿ ಸರ್ ಹಿಂಗಾಗಿದಾವ ಅಂತ ಹೇಳ್ತೀವಿ, ಅವರು ಬಂದು ನೋಡ್ತಾರೆ ಸರ್, ಬಂದು ಇಂಜೆಕ್ಷನ್ ಹಾಕ್ತಾರೆ, ಮತ್ತೆ ಬರ್ಕೊಂಡು ಕೊಡ್ತಾರೆ ಸರ್ ಟಾನಿಕ್ ಮಾತ್ರೆ ಅವರು ಕೊಡ್ತಾರೆ ಸರ್. ತಗೊಬಂದು ಅವ್ರ ತಗ್ಗೆ ನಾವು ಟ್ರೀಟ್ಮೆಂಟ್ ಅನ್ನ ಹಾಕ್ಸ್ತೀವಿ ಸರ್. ಈ ತರ ಕುರಿ ಮೇಕೆಗಳು ಏನಾದರೂ ಈ ತರ ಕಾಯಿಲೆ ಬಂದು ಸತ್ತಾಗ ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತಾರೆ, ಈಗೆಲ್ಲ ವಿಮೆ ಮಾಡಿಸ್ಬೇಕಂತ, ಅವನ್ನೆಲ್ಲ ನೀವು ಮಾಡಿಸ್ಕೊಂಡಿದ್ದೀರಾ? ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ ಸರ್. ಒಂದಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ ಸರ್. ನಮ್ಮವೇನು ಎಂದೂ ಹಂಗಾಗಿಲ್ಲ ಸರ್, ನಾವೇನು ಕೊಟ್ಟಿಲ್ಲ ಸರ್. ನಮ್ಮ ಫ್ರೆಂಡ್ ನಾವು ಹಂಗಾಗಿದ್ದು ತಗೊಂಡು ನಾವೇ ಹೇಳಿದ್ವಿ ಮಾಡಿಸ್ರಿ ಕೊಡ್ತಾರಂತ, ಅವ್ರು ಮಾಡಿಸಿದ್ರು ಸರ್, ಕೊಟ್ಟಿದ್ದಾರೆ ಸರ್. ಕೊಡ್ತಾರೆ, ಕೊಟ್ಟಾರೆ ಸರ್. ಮತ್ತೆ ಈ ಪಶು ಆಸ್ಪತ್ರೆ ಪಶು ಇಲಾಖೆಯಿಂದೆಲ್ಲ ಸಾಕಷ್ಟು ಅನುಕೂಲಗಳಿದೆ ಕುರಿ ಮೇಕೆದಾರರಿಗೆ, ಉಚಿತವಾಗಿ ಲಸಿಕೆಗಳು ನೀಡೋದು ಅವೆಲ್ಲ ಅವೆಲ್ಲ ಪಡ್ಕೊಳ್ತಾ ಇದ್ರು? ಪಡ್ಕೊಳ್ತಾ ಇದ್ದೀವಿ ಸರ್. ಕೊಡ್ತಿದ್ದಾರೆ ಸರ್? ಕೊಡ್ತಾರೆ, ಕೊಡ್ತಾರೆ ಸರ್. ಮತ್ತೆ ಈಗ ಯಾವ ಸಮಯದಲ್ಲಿ ನಾವು ಕುರಿ ಮೇಕೆ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭದಾಯಕ ಅಂತೀರ? ನಾವು ಈಗ ಮರಿ ಮಾರಿದ್ರೆ ಈಗ ಮುಂಗಾರಿಯಲ್ಲಿ ಸಾಕಾಣಿಕೆ ಮರಿಗಳು ಜಾಸ್ತಿ ತಂತ ಸರ್. ಮುಂಗಾರಿಯಲ್ಲಿ ಸಾಕಾಣಿಕೆ 6 ಬಂದರೆ ಮರಿ ಜಾಸ್ತಿ ಹೋಗ್ತದೆ ಸರ್. ಸಾಕಾಣಿಕೆಯರು ಜಾಸ್ತಿ ರೈತರು ಬರಲಿಲ್ಲ ಅಂದರೆ ಆವಾಗ ಮರಿ ಆ ಟೈಮ್ ಕಮ್ಮಿ ಆಗ್ತದೆ ಸರ್. ಆವಾಗ ಅವರು ಅಯ್ಯೋ ಅನುಕೂಲ ಸರ್, ಮೇಯಿಸ್ಬೇಕಂತಂದರೆ ನಾವು ಮೇಯಿಸ್ಬೋದು, ಮೇಯ್ಸೋಕ್ಕಾಗಲಿಲ್ಲ ಮೇವಿನ ಸಮಸ್ಯೆ ಅಂದರೆ ಅವ್ರು ಕೊಡ್ಬೋದು. ಹಂಗಾಗಿ ನಾವು ಮೇಯ್ಸೋಕ್ಕಾಗುತ್ತೆ ಸರ್, ನಾವು ಆರು ವರ್ಷಕ್ಕೊಂದ್ಸಲಿ ಮಾಡ್ತೀವಿ, ಬಕರಿ ಇದ್ದ ಬಕರಿಗೆ ಮರಿ ಮಾಡ್ಕೊಂತೀವಿ, ಒಳ್ಳೆ ಲಾಭಾಂಶ ನಮಗೆ ಸಿಗುತ್ತೆ ಸರ್. ಯಾಕಂದ್ರೆ 4,000-3,000 ಹಾಕಿದ್ರೆ ನಮ್ಗೇನು ಲಾಭಾಂಶ ಇರಲ್ಲ ಸರ್ ಅಲ್ಲಿ. ನಾವೀಗ ಒಂದು ಮರಿಗೆ 8,000 ಖರ್ಚು ಆದರೆ, ಒಂದು ಮರಿ ಮೇವಿಗೆ ಹೋದ ಸರ್ ಒಂದು 1,000 ಖರ್ಚು ಆದರೆ, ಒಂದು ಇವಾಗ 12,000-13,000 ಮರಿ ಮಾಡ್ತೀವಿ, ಒಂದು 3,000 ಖರ್ಚು ಆದರೆ 10,000 ರೂಪಾಯಿ ಲಾಭ ಬರುತ್ತೆ ಸರ್. ವರ್ಷಕ್ಕೆ ಒಂದ್ಸಲಿ ಆಗಲ್ಲ ಸರ್, ಒಳ್ಳೆ ದೊಡ್ಡ ಅಮೌಂಟ್ ನಮಗೆ ಸಿಗುತ್ತೆ ಸರ್. ಸಣ್ಣ ಅಮೌಂಟ್ನಾಗೆ ನಮ್ಗೆ ಏನೂ ಮಾಡೋಕ್ಕಾಗಲ್ಲ ಸರ್. ಹಂಗಾಗಿ ನಾವು ಬಕರಿ ಮಾಡ್ತೀವಿ ಸರ್. ಬಕ್ರಿದ್ದು ಮಾರಮ್ಮ ಈ ಸಂದರ್ಭದಲ್ಲಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ, ಒಳ್ಳೆ ಲಾಭ ಸಿಗುತ್ತೆ ಸರ್. ಇನ್ನ ಬೇರೆ ಟೈಮ್ನಲ್ಲಿ ಅದರಲ್ಲಿ ಒಳ್ಳೆ ಮುಂಗಾರಿ ಮಾಡ್ಬೇಕು ಸರ್ ಮರಿನ, ಇಲ್ಲ ಮಾರಮ್ನಲ್ಲಿ ದೊಡ್ಡ ಕುರಿಗಳಾಯ್ತು ಪಟ್ಲೆ ಅಂತ ಮಾಡ್ಬೇಕು ಸರ್. ಮಾರಮ್ನಿಂದ ದಾಟಿದಂದ್ರೆ ಅವಾಗ ಕಾಯಿಲೆ ಜಾಸ್ತಿ ಆಗುತ್ತೆ ಸರ್. ಅವಾಗ ನೀನು 5,000 ಭಾಳ ಅದನ್ನ ಸಮೇತಾಗು 2,000-3,000 ಕೊಟ್ಟಿರ ಕಂಡ್ರ ನಾವು ನೋಡಿದ್ವಿ ಸರ್. ನಾವು ಒಂದ್ಸಲಿ ಕೊಡಿದ್ವಿ ಸರ್ ಒಳ್ಳೆ, ಅವಾಗ ಜಾಸ್ತಿ ಕುರಿ ಇದ್ದಾಗ ಪರಸ್ತಾಳ ಇದ್ದಾಗ 6,000-7,000 ಮರಿ ಮಾಡಿದ್ರೆ 3,000-4,000 ನಾವು ಕೊಡಿದ್ವಿ ಸರ್. ಈಗ ನಾವೆಲ್ಲ ಊರಲ್ಲಿ ಶೆಡ್ಡು ಅಲ್ಲೇ ಒಂದು 5 ವರ್ಷದಲ್ಲಿದ್ದ ನಾವು ಊರಾಗೆ ಬಂದು ಒಂದಾಗಿರೋದಿದ್ದ ಅದು ಹೋಗಲ್ಲ, ನಾವು ಇನ್ನ ಮೇಯಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂತೇಳಮ್ಮ ಒಂದು ಇದ್ರದಿದ್ದ ನಾವು ಆ ಥರ ಮಾರಲ್ಲ ಸರ್. ಈಗ ಈಗ ಎಷ್ಟು ದಿವಸಕ್ಕೊಮ್ಮೆ ಮರಿಗಳು ಬರ್ತವೆ ಸರ್? ಈಗ ನಾವು ಮುಂಗಾರಿಗೆ ಕುರಿ ಐಟಿ ಇಂಜೆಕ್ಷನ್ ಹಾಕ್ಸ್ಕೊಂತವೆ, ಹಾಕ್ಸ್ಕೊಂಡ್ಬಿಟ್ಟು ಏನು ಮಾಡ್ತವೆ ಪಡ್ಲಿ ಬೆದಗಿರ್ತವೆ ಕಡ್ಸ್ಕೊಂತವೆ. ಈಗ ಜಾಸ್ತಿ ಕಡ್ಸ್ಕೊಂತಾರೆ ಸರ್. ಈಗ ಕಡ್ಸ್ಕೊಂಡ್ರು ನಮ್ಮ ಮಾರ್ಯಮ್ಮ ನಾವೇ ದೀಪಾವಳಿ ಆ ಟೈಮ್ನಾಗ ಈತ ಸರ್. ಆಗ ತಿರ್ಗ ಶೇಂಗಾ ಎಲ್ಲ ಕೀಳೋ ಬಿತ್ತ ಕ್ರಾಸ್ ಮಾಡ್ಸ್ಕೊಂತಾರೆ ಸರ್. ಅವಾಗಲಿದ್ದ ತಿರ್ಗ 2 ವರ್ಷಕ್ಕೆ ಕುರಿ ಸುಖವಾಗಿ ಮೇಯಿಸ್ಕೊಂಡು ಸುಖವಾಗಿದ್ದರೆ 2 ಸೂಲಿ ಇತ್ತ ಸರ್ ಕುರಿಗಳು. ಕುರಿಗಳು ಆಟೋಮೆಟಿಕ್ ಆಗಿ 2 ಸೂಲಿ ಇತ್ತು ಸರ್ ಆರ್ ತಿಂಗಳಿಗೆ ಒಂದ್ ಬೆಳೆ. ಒಂದ್ಸರಿಗೆ ನಿಮ್ಗೆ ಎಷ್ಟು ಮರಿ ಸಿಗ್ತವೆ ಸರ್? ಒಂದ್ಸಲಿ ನಮ್ಮ 70 ಕುರಿ ಇದಾವೆ, ಒಂದ್ಸಲಿ 20-30 ಮರಿ ಸಿಗ್ತವೆ ಸರ್. ನೆಕ್ಸ್ಟ್ ಇನ್ನೊಂದ್ಸಲಿ 20-30 ರೀ ಸರ್. ನಮಗೆ ಯಾವ ಬಿಡ್ಕೋಬೇಕಂತ ಅನ್ಸುತ್ತಾ ಅವನಲ್ಲೇ ದೊಡ್ಡಗಿ ಬಿಡ್ತೀವಿ, ಬಿಡ್ಕೊಂಡ ಮಾರಾಡ್ತಾವ ಏನಿದ್ವು ಅಂದ್ರೆ ಅವನ್ ತಂದು ಪ್ರಾರಂಭ ಆಗ್ತೀವಿ ಸರ್. ಅಂದ್ರೆ ಅಷ್ಟು ಮರಿ ಸಾಕಾಣಿಕೆ ಮಾಡಲ್ಲ? ಇಲ್ಲ ಸರ್, ನಾವು ಅಡವಿಯಾಗಿ ಮೇಯ ಏನಿದ್ರು ಅವನ್ನ ಅಡವಿಗೆ ಬಿಟ್ಟಿರ್ತಾರ, ಅವನ್ನ ದೊಡ್ಡಿಗೆ ನಾವು ದೊಡ್ಡಲ್ಲಿ ಇರ್ತವೆ. ನಾವು ಮಾರಾಟದ ಮರಿ ಏನ್ ಬರ್ತಾವ ಅವನ್ ತಗೊಂಡು ನಾವು ಪ್ರಾರಂಭ ಹಾಕೊಂಡು ಜವಾಬ್ದಾರಿಯಿಂದ ನಮ್ಮ ಎತ್ತೀವಿ ಸರ್. ಮಾರಾಟದ ಮರಿ ಅಂದ್ರೆ ಗಂಡು ಮರಿ ಮಾತ್ರ ಸಾಕಾಣಿಕೆ? ಗಂಡು ಮರಿ ಮಾತ್ರ ಸಾಕ್ತಿವಿ ಸರ್, ಹೆಣ್ಣು ಮರಿ ಮಾತ್ರ ನಾವು ಕುರಿಗೆ ಬಿಡ್ತೀವಿ ಸರ್. ಹೆಣ್ಣು ಮರಿಯನ್ನು ನಾವೇನ ಚೆನ್ನಾಗಿ ಆಗ್ಬೇಕಂದ್ರೆ ನಮಗೆ ಕುರಿಕಾರಿಗೆ ಒಂದು ಆಂಕರ ಸರ್, ಅವು ಮುಷ್ಣಿ ಚೆನ್ನಾಗಿರ್ಬೇಕು, ನಮಗೆ ಅವೆಲ್ಲ ಒಂಥರ ನಮಗೆ ಹುಮ್ಮಸ್ ಇರ್ತಾರ, ಇದು ಹಿಂಗೈತಿ ಇಷ್ಟು ಚೆನ್ನಾಗೈತಿ ಇದು ಮಾರ್ಬಾರ್ದು ಅಂತ ಅನ್ಸುತ್ತಾರೆ. ಇನ್ನು ಬೇರೆ ಯಾವನಂತ ಹಿಂಗೆ ಹುಟ್ಟಿದಾಗ ಮಾರ್ಬೇಕಂದ್ರೆ ಅವನು ಮಾಡ್ತೀವಿ ಸರ್. ಒಳ್ಳೆ ಮರಿ ಅಂತ ಅವನು ಇಟ್ಕೊಂತೀವಿ, ನಮಗೆ ಸಾಕು ಈಗ ಒಂದು 70 ಕುರಿ ನಮಗೆ ಆಳಿಲ್ಲ ಸರ್, ನಾವು ಒಬ್ಬ ಬಂಡಿಗೆ ಕಾಯೋಕ್ಕೆ, ಹಂಗಾಗಿ ನಮ್ಗೆ 70 ಒಬ್ರು ಕಾಯ್ಬೋದಂತ ನಾವು ಅಷ್ಟಕ್ಕೆ ಅವ್ರ ಮೇಲೆ ಪಟ್ಟವೆಲ್ಲ ನಾವು ಮಾರ್ತೀವಿ ಸರ್. ಅಂದ್ರೆ ಹೆಣ್ಣು ಮರಿನ ಹಂಗೆ ಉಳಿಸ್ಕೊಂತೀರ, ಗಂಡು ಮರಿಗಳನ್ನ ಅಂದ್ರೆ ನಾವು ಈಗ 70 ಕುರಿಯಲ್ಲಿ ಏನದ ಸರ್, ಯಾವನ ವಯಸ್ಸೋದ ಕುರಿಗಳು ಮಾರ್ತೀವ, ಆ ವಯಸ್ಸೋದ ಕುರಿ ಎಷ್ಟು ಮರಿ ಇದೀವ ಅಷ್ಟು ಹೆಣ್ಣು ಮರಿ ಬಿಟ್ಕೊಂತೀವಿ ಕುರಿಯಲ್ಲಿ, ಇನ್ ಮಿಕ್ಕಿದ ಮರಿ ಎಲ್ಲ ಮಾರ್ತೀವಿ ಸರ್. ಈ ಗಂಡು ಮರಿ ಸಾಕಾಣಿಕೆ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ತಿಂಗಳು ಕಾಪಾಡಿದ್ರೆ ಅವ್ಕೆ ಒಳ್ಳೆ ಲಾಭ ಬರುತ್ತೆ ಸರ್? ನೀನು ಒಂದು ತಿಂಗಳು 3 ತಿಂಗಳಿಗೆ ಮಾರಾಟಕ್ಕೆ ಬರ್ತಾವು, 3 ತಿಂಗಳಿಂದ ನಾವು ಎಷ್ಟು ದಿನ ಹೆಚ್ಚಿಗೆ ಎಷ್ಟು ದಿನ ಮೇಯಿಸ್ತೇವೆ ಅಷ್ಟು ಲಾಭಾಂಶ ಇರುತ್ತೆ ಸರ್. ಅದು ಒಟ್ಟಿಗೆ ಕಾಯಿಲೆ ಬಂದು ಸತ್ತು ಕೆಟ್ಟು ಹೋಗ್ದಂಗಿದ್ರೆ ನಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಸರ್. ಸಣ್ಣ ಮರಿಗಳನ್ನ ನಿರ್ವಹಣೆ ಮಾಡೋದು ಕಷ್ಟನಾ? ಕಷ್ಟನ ಸರ್. ಸಣ್ಣ ಮಳೆಯನ್ನು ಒಂದು ಸ್ವಲ್ಪ ಮೇ ತಿನ್ಬೇಕಾದಾಗ ಮಣ್ಣು ತಿನ್ನೋದು, ಜಾಸ್ತಿ ರೋಗ ಬರೋದು, ಈ ಬಾಯಿ ಉಣ್ಣಾಗೋದು, ಅವನ್ನೆಲ್ಲ ಒಂದು ತಿಂಗಳು ಕಾಪಾಡೋಕೆ ಅದು ಕಷ್ಟ ಸರ್. ಒಂದು ತಿಂಗಳಾದ್ಮೇಲೆ ಒಳ್ಳೆ ಎಲ್ಲ ಇಂಜೆಕ್ಷನ್ ಕೊಟ್ಟಮೇಲೆ ಎಲ್ಲ ಟಾನಿಕ್ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ ಸರ್. ಮರಿಗೆ ಬಂದು ಫಸ್ಟ್ ಹುಟ್ಟಿದ್ಮೇಲೆ ಒಂದು 3 ದಿನ ಎಂಡ್ರೇಷನ್ ಬರುತ್ತೆ ಸರ್. 3 ದಿನ ಕಂಪಲ್ಸರಿ ಎಂಡ್ರೇಷನ್ ಹಾಕ್ಲೇಬೇಕು ಯಾವ ಮರಿಗಾದ್ರೂ. 3 ದಿನ ಅದು ಕಾಯಿಲೆ ಬರಲಿ ಬರಲಿ 3 ದಿನ ಕಂಪಲ್ಸರಿ ಎಂಡ್ರೇಷನ್ ಹಾಕಿದ್ರೆ ಕಾಯಿಲನ್ನು ದೊಮ್ಮೆ ರೋಗ ಅಂತದನ್ನು ಅಡ್ಡ ತಡಿತದೆ ಸರ್. ಅದು ಅಡ್ಡ ತಡೆದಾಗ ನಾವು ಕ್ಯಾಲ್ಸಿಯಂ ಹಾಕ್ಬೋದು, ಬ್ಲೂಟನ್ ಹಾಕ್ಬೋದು, ಯಾವ್ದು ಬೇಕಾದ ಮೆಡಿಸಿನ್ ಹಾಕಿದ್ರು ಅವಾಗ ಮರಿ ಚೆನ್ನಾಗಿ ಬರ್ತದೆ ಸರ್. ಈಗೆಲ್ಲ ನೀವು ಈ ತರ ಮೆಡಿಸಿನ್ ಹಾಕಿ ಕಾಪಾಡ್ಕೊಂತೀವಿ ಅಂತಂದ್ರೆ, ಮೊದಲೆಲ್ಲ ನಿಮ್ ತಂದೆ ನಿಮ್ ತಾತರೆಲ್ಲ ಈ ನಾಟಿ ಔಷಧಿನೇ ಕೊಡ್ತಾ ಇದ್ರು, ಈಗೆಲ್ಲ ಅದೇನ್ ಕೆಲಸ ಮಾಡೋದಿಲ್ಲ ಅಂತ ಸರ್? ಈಗೆಲ್ಲ ಕೆಲಸ ಮಾಡೋದು ಸರ್, ಈಗೆಲ್ಲ ಮೇವು ಕಾಯಿಲೆ ಜಾಸ್ತಿ ಆಗಿದೆ, ನಾಟಿ ಔಷಧಿ ಯಾರು ಮಾಡೋದಿಲ್ಲ ಸರ್, ಯಾರು ಹಾಕೋದಿಲ್ಲ ಸರ್. ಅದು ಹಾಕಿದ್ರೆ ಏನ್ ಕೆಲಸ ಮಾಡೋದು ಸರ್? ಈಗೆಲ್ಲ ಇಂಜೆಕ್ಷನ್ ಕೊಡ್ಲೇಬೇಕು ಸರ್. ಕೊಡ್ಲೇಬೇಕು ಸರ್. ಈಗ ಮರಿ ಅವನ್ನೆಲ್ಲ ಸಾಕಾಣಿಕೆ ಮಾಡಿದ್ರೆ 8,000-10,000 ರೂಪಾಯಿ ಲಾಭ ಬರುತ್ತೆ ಅಂತ ಅಂದ್ರೆ, ಮರಿನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಾವು ನಮ್ಮ ಫಾರಂನಲ್ಲಿ ರೇಟ್ ಬಂದ್ರೆ ಕೊಡ್ತೀವಿ, ಫಾರಂ ರೇಟ್ ಬರಲ್ಲ ನಾವೇ ಮಾರ್ಕೆಟ್ ಹೊಡಿದ್ವಿ ಸರ್. ಈಗ ಮೊನ್ನೆ ಮರಿ ಮಾರಿದ್ವಿ, ಮರಿ ಮಾರಿದ್ರೆ ಒಂದು 16,700 ಒಂದು ಬ್ಯಾಚ್ ಮಾರಿದ್ವಿ ಸರ್. ಅವನ್ನ ನಮ್ಮ ಫಾರಂನಲ್ಲಿ ಕೊಟ್ಟಿವಿ ಸರ್. ಗೋಪನಳ್ಳಿಯವರು ಕೊಂಡ್ಕೊಂಡಿದ್ರು ಸರ್ ಅವನ್ನ, ಗೋಪನಳ್ಳಿಯವರಿಗೆ ಕೊಟ್ಟಿದ್ವಿ ಸರ್. 16,700 ಒಂದು ಮರಿ ಕೊಟ್ಟಿದ್ವಿ, 14 ಮರಿ. ನೆಕ್ಸ್ಟ್ ಇನ್ನೊಂದು ಮರಿ ನಾವು ಅಮ್ಮಿಂಗಾಡಿದ್ದ ತಂದಿದ್ವಿ, ಅಮ್ಮಿಂಗಾಡಿ ತಂದ ಅವು 18 ಮರಿ ಇದ್ವು. 18 ಮಂದು ಇಲ್ಲಿ 14,300 ರೂಪಾಯಿ ವ್ಯಾಪಾರ ಆಗಿತ್ತು ಸರ್. ವ್ಯಾಪಾರ ಆದ್ಮೇಲೆ ಮತ್ತೆ ಅವ್ರು ಹಾಕೊಂಡು ಹೋಗ್ಲಿಲ್ಲ, ಆ ರೇಟಿಗೆ ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲ 14,000 ಒಳಕ್ಕಾಗಬೇಕಂದ್ರು. ನಾನೇ ಪಾಗೋಡ ಮಾರ್ಕೆಟಿಗೆ ಹೊಡೆದೆ, 14,800 ರೂಪಾಯಿ ನಾನು ಮಾರಿದೆ ಸರ್. ಅಲ್ಲಿ ನನಗೆ ಲಾಭಾಂಶ ಜಾಸ್ತಿ ಆಯ್ತು ಸರ್. ಇನ್ನೂ 12,000 ರೂಪಾಯಿ ಅವ್ರು ಕೇಳಿದ್ದಕ್ಕೆ 12,000 ರೂಪಾಯಿ ಲಾಭ ಬಂತು ಸರ್ ನನಗೆ. ಈಗ ಪಾಗೋಡ ಹಿರಿಯೂರು ಚಿತ್ರದುರ್ಗ ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ಲಾಭ ಅಂತೀರಾ ಅಥವಾ ನಿಮ್ಮ ಹಟ್ಟಿ ತಕ್ಕ ಬರ್ತಾರಲ್ಲ ವ್ಯಾಪಾರ ಸರ್? ಹಟ್ಟಿ ತಕ್ಕೆ ಬರ್ತಾರೆ ಸರ್. ಬಂದ್ರೆ ಅವ್ರು ಕ್ಯಾಶ್ ದುಡ್ಡು ಕೊಡಲ್ಲ, ಉದ್ರೆ ಕೇಳ್ತಾರೆ ಮಕ್ಕ ಕಣ್ಮಂಚರ್ ಕ್ಯಾಶ್ ಕೊಡೋಣ ನಾವು ಊರ್ ಬಿಟ್ಟು ಹೋಗಲ್ಲ ಅಂತ ಅನ್ಕೊಂತಾರೆ. ಹಂಗಾಗಿ ಅವರು ನಮಗೆ ಒಳ್ಳೆ ಲಾಭ ಸಿಕ್ಕಿದ್ರೆ ಒಳ್ಳೆ ನಮಗೆ ನಮ್ಮ ರೇಟಿಗೆ ಬಂತಂದ್ರೆ ನಾವು ಫಾರ್ಮಲ್ಲಿ ಕೊಡ್ತೀವಿ. ನಮ್ಮ ರೇಟಿಗೆ ಬರಲ್ಲ ಅಂದ್ರೆ ನಾವು ಮಾರ್ಕೆಟ್ಗೆ ಹೊಡಿತು ಸರ್. ಮಾರ್ಕೆಟ್ನಾಗ ಏನು ವ್ಯಾಪಾರ ಆಗುತ್ತಾ ಆ ರೇಟಿಗೆ ನಮಗೆ ಬಂದರೆ ಕೊಡ್ತೀವಿ, ಕೊಡಲಂದ್ರೆ ವಾಪಸ್ ಹಾಕಿ ಬಂದು ನಮ್ಮ ಮೇಸಿ ನಮ್ಮ ರೇಟಿಗೆ ಬರತಕ್ಕ ನಾವು ಮಾರ್ತೀವಿ ಸರ್. ಕೆಲವು ರೈತರೆಲ್ಲ ಈ ಮಾರ್ಕೆಟಿಗೆ ತಗೊಂಡೋಗೋದು ಲಗೇಜು ಖರ್ಚು ಕೆಲಸ ಬಿಟ್ಟು ಹೋಗ್ಬೇಕಪ್ಪ ಅಂತಂದ್ಬಿಟ್ಟು ಅಲ್ಲಿ ಅಟ್ಟಿ ಹತ್ರನೇ ಮಾರಾಟ ಮಾಡ್ತಾರೆ, ಅದು ಲಾಸ್ ಆಗುತ್ತೆ ಅಂತಾರೆ ರೈತರು. ಲಾಸ್ ಆಗುತ್ತೆ ಸರ್ ಅದು. ಅದು ನಾವು ಮಾರ್ಕೆಟ್ ಈಗ ನಾನೇ ವ್ಯಾಪಾರ ಮಾಡಿದರೆ ನನಗೂ 10 ರೂಪಾಯಿ ಉಳಿಯಂಗೆ ಖರ್ಚು ತೆಗೆದು ಹಾಕಬೇಕು, ನಮ್ಮ ಕೂಲಿ ತೆಗೆದು ಹಾಕಬೇಕು, ಮತ್ತೆ ನನ್ನ ಲಾಭ ನೋಡ್ಬೇಕಂತಂದ್ರೆ ಎಲ್ಲ ಪ್ರತಿಯೊಂದು ಹಾಕೋದು ರೈತರ ಮೇಲೆ ಸರ್. ನಾವೇ ರೈತ ತಗೊಂಡೆ ಮಾರಾಮ್ ಬಿಡ್ರಿ ಸರ್, ಇನ್ನೊಬ್ಬರನ್ನು ದುಡಿಯಾಕೆ ಅವ್ರಿಗೆ ಕಷ್ಟಪಟ್ಟು ಅವರು ದುಡಿಲಿ ಅವರು ಸಾಕಲಿ. ಇವತ್ತು ಅದರಿಂದ ನಾವು ಒಂದು ತುತ್ತು ಅನ್ನೋದ್ರಿಂದ ನಮ್ಮ ದುಡ್ಡು ನಾವು ಕಷ್ಟ ಮಾಡಿದ್ದು ನಾವೇ ಪಡ್ಕೊಂಬನ. ಹಂಗಾಗಿ ನಾವು ಅದು ಮಾಡಿದ್ರೆ ಒಳ್ಳೇದು ಸರ್. ಮತ್ತೆ ಈ ಕುರಿ ಮಂದಿ ಅವೆಲ್ಲ ಬಿಟ್ಟರೆ ಅದರಿಂದನು ಲಾಭ ಆಗುತ್ತೆ ಸರ್? ನಾವು ಸ್ಟಾರ್ಟಿಂಗ್ಲಿದ್ದ ಕುರಿ ಕಾಯ್ಬೇಕಾದಾಗ ಕುರಿ ಮಂದಿಯಲ್ಲಿ ಒಳ್ಳೆ ನಮ್ಮದು ಜೀವನನೇ ನಮ್ಮ ಮಂದಿಗೆ ಹೋಗುತ್ತೆ ಸರ್. ನಮ್ಮದು ಮನೆ ಖರ್ಚಿಗೆ ಏನು ತೊಂದರೆ ನಮಗೇನು ಇಕ್ಕಟ್ಟಿರಲಿಲ್ಲ. ಮಂದಿ ಬಿಟ್ಟಿದ್ರೆ ಡೈಲಿ 300 ಇಲ್ಲ 500 ಕೊಟ್ಟೆ ಕೊಡೋ. ಈಗಲೂ ನಾವು ದೊಡ್ಡ ಪಾರಂಬಲ್ ಮಾಡಿದ್ವಿ ಸರ್, ಒಂದು ಪ್ಯಾಕೆಟ್ 50 ಕೆಜಿ ತೂಕ ಅಂದ್ರೆ ತೂಕದ ಲೆಕ್ಕ ಕೊಡೋದು ಸರ್. ಪ್ಯಾಕೆಟ್ ಇರ್ತಾವ 50 ಕೆಜಿ ಪ್ಯಾಕೆಟ್ ಇರ್ತಾವ ಗೊಬ್ಬರ, ಒಂದು ಪ್ಯಾಕೆಟ್ ಬಂದ್ಬಿಟ್ಟು 120 ರೂಪಾಯಿ ನಾವು ಮಾರಾಟ ಮಾಡ್ತೀವಿ ಸರ್. ಮಾರಾಟ ಮಾಡ್ತಾರೆ ತಿಂಗಳಿಗೆ ಒಂದು 14,000 15,000 20,000 ಹಂಗೆ ಆಗುತ್ತೆ ಸರ್. ಈಗೇನು ಮಂದೆ ಬಿಡ್ತಾ ಇಲ್ಲ? ಇಲ್ಲ ಸರ್, ಈಗ ಹಟ್ಟಿಯಲ್ಲಿ ಇಟ್ಕೊಂಡಿದ್ವಿ. ಅಡವೆಗಿರೋ ಕುರಿಗಳು ಹಟ್ಟಿಯಲ್ಲಿ ಕುಡಿದ್ವಿ, ಅಲ್ಲೇನು ಒಂದು ತಿಂಗಳಿಗೆ 15,000 16,000 ಅದ್ರ ಮೇಲೆ ಇರುತ್ತೆ ಸರ್. ನಮ್ಮ ಪಾರಮ್ ಮರಿಗಳನ್ನ ತಿಂಗಳಿಗೆ ಕನಿಷ್ಠ ಅಂದ್ರೂ 14,000-15,000 ದುಡ್ಡು ಆಗುತ್ತೆ ಸರ್. ಒಂದು ತಿಂಗಳಿಗೆ 30,000 ಹಂಗಾಗುತ್ತೆ ಸರ್. ನಮ್ಮ ಗೊಬ್ಬರದಲ್ಲಿ ನಮಗೆ ಅಷ್ಟು ಲಾಭ ಆಗುತ್ತೆ ಸರ್. ನಮಗೆ ಗೊಬ್ಬರ ದುಡ್ಡು ಮೇವಿಗೆ ಹೋಗುತ್ತೆ ಸರ್, ಫುಡ್ಡಿಗೆ ಅದಕ್ಕೂ ಮೇವಿಗೆ ಗೊಬ್ಬರದಲ್ಲಿ ಹೋಗುತ್ತಾ ಇನ್ನು ನಮ್ಮ ಮರಿದ ಏನು ಲಾಭ ಆಯ್ತು ನಮಗೆ ಸಿಗುತ್ತೆ ಸರ್. ಗೊಬ್ಬರ ಮಾರಾಟ ಮಾಡ್ತೀವಿ ನಾವೆಲ್ಲ. ಗೊಬ್ಬರ ಎಲ್ಲ ನಮ್ಮ ಜಮೀನು ಕಮ್ಮಿ ಇರೋದ್ರಿಂದ ನಾವು ಹೊರಗೆ ಮೇಪೆಯವರು ಕೆಡೆ ಹಾಕಿದ್ರಿಂದ ನಾವು ಗೊಬ್ಬರನ ಕಂಪಲ್ಸರಿ ನಾವು ಮಾರಾಟ ಮಾಡ್ತೀವಿ ಸರ್. ಆಮೇಲೆ ದನಗಳು ಇದಾವೆ ಸರ್ ನಮ್ಮ ಒಂದು 12, ಆ ದನಿಂದ ನಾವು ಹೊರಗಡೆ ಹೊಡ್ಕೊಂಡೋಗಿ ಮೇಸಿ ಅಂತೀವಿ. ದನಿನ ಗೊಬ್ಬರನು ತಿಂಗಳಿಗೆ ನಮಗೆ 1 ಲಕ್ಷ 1.5 ಲಕ್ಷ ನಮಗೆ ಗೊಬ್ಬರ ದುಡ್ಡು ಆಗುತ್ತೆ ಸರ್. ಈ ಗೊಬ್ಬರನ ಈ ತರ ಪ್ಯಾಕೆಟ್ ಗಟ್ಟಲೆ ಮಾರೋದು ಅನುಕೂಲ ಅಂತ ಕೆಲವರೆಲ್ಲ ತಿಪ್ಪೆಗಟ್ಟಲೆ ಕೊಟ್ಟು ಬಿಡ್ತಾರೆ ಸರ್. ತಿಪ್ಪೆಗಟ್ಟಲೆ ಕೊಡೋದು ಅದು ಕುರಿ ಗೊಬ್ಬರ, ಆದ್ರೆ ತಿಪ್ಪೆಗಟ್ಟಲೆ ಕೊಟ್ಟರೆ ಲಾಸ್ ಆಗುತ್ತೆ ಸರ್. ಕೊಟ್ಟಿಗೆ ಗೊಬ್ಬರ ಏನಿದ್ರು ಅದು ತಿಪ್ಪೆ ಮೇಲೆ ಉಂಡಿ ಕೊಟ್ರೆ ಅದು ಅವ್ರಿಗೆ ಲಾಭ ಆಗುತ್ತೆ. ಕುರಿ ಗೊಬ್ಬರ ನಿನ್ನ ತಿಪ್ಪೆ ಮೇಲೆ ಕೊಟ್ರೆ ಲಾಸ್ ಆಗುತ್ತೆ ಸರ್. ಅದು ಯಾಕಂದ್ರೆ ಬಾಡಿ ಸಮಕ್ಕೆ ಬಂದರೆ 50 ಪ್ಯಾಕೆಟ್ ಬರುತ್ತೆ 5,000 ಬರುತ್ತೆ ಸರ್. 50 ಪ್ಯಾಕೆಟ್ಗೆ 120 ಅಂದ್ರೆ ಜಾಸ್ತಿ ಬರುತ್ತೆ. ಈ ತಿಪ್ಪೆ ಮೇಲೆ ಕೊಟ್ಟರೆ ಏನಂತ ಕೂರ್ ತುಂಬಿ ಅವರು ದೊಡ್ಡ ಇದರಲ್ಲೇ ಹಾಕಿದಾಗ ಅವರಿಗೆ ಲಾಸ್ ಅಂತ ಸಹ ಅದಕ್ಕೆ ಪ್ಯಾಕೆಟ್ ಲೆಕ್ಕ ಕೊಟ್ಟರೆ ಒಳ್ಳೆ ಲಾಭಾಂಶ ಇರುತ್ತೆ ಸರ್. ಈಗ ಇಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಯಾವ ವರ್ಷನಾದರೂ ಈ ತರ ಕಾಯಿಲೆ ರೋಗ ಇಂಥವೆಲ್ಲ ಬಂದು ಏನಾದರೂ ಲಾಸ್ ಆಗಿರೋದುಂಟು? ಒಂದ್ಸಲಿ ಆಗಿತ್ತು ಸರ್. ಒಂದ್ಸಲಿ ಒಂದ್ಸಲಿ ನಮ್ಮವು 40-50 ಮರಿದ್ದು ಸರ್. ಅದೇನಾಯ್ತಾ ಗೊತ್ತಿಲ್ಲ, ಇದಕ್ಕಿದ್ದಂಗೆ ದಿನ 6-7 ಸಾಯವ್ ಸರ್. ಇದಕ್ಕಿದ್ದಂಗೆ 6-7 ಸಾಯವ್ ಸರ್. ಆಸ್ಪತ್ರೆ ತೋರಿಸಲಿಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ತಾ ಅದು ಏನು ಮೆಡಿಸಿನ್ ಸ್ವಲ್ಪ ನಮಗೆ ಅದೇನು ಇದು ಮಾಡಲಿಲ್ಲ. ಆಮೇಲೆ ಕೊನೆಗೆ ನಾವು ರೋಸಿ ನಮ್ಮ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಗಂಗಾಂ ಪೂಜೆ ಮಾಡಿಸ್ಕೊಂಡು ನೀರು ಹಾಕ್ದಾಗ ಹಾಗೆ ಕ್ಲೋಸ್ ಅವತ್ತಿಗೆ ನಿಂತ್ಕೊಂಡು ಸರ್. ಈ ತರ ಒಂದೊಂದು ಸರಿ ಈ ತರ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಆಗುತ್ತೆ ಸರ್, ಕಂಪಲ್ಸರಿ ಆಗುತ್ತೆ ಸರ್. ಈಗೆಲ್ಲ ಎಲ್ಲ ನಾಟಿ ಇವ ಹಾಕೊಂಬತ್ತಿರ್ತಾರೆ, ಬೇರೆ ಅವ್ರ ಜಾಡಿಗೆ ಹೋದಾಗ ನಮ್ಮ ಸೊತ್ತು ಕೆಟ್ಟು ಹೋಗ್ತಾರೆ. ನಾವೇನು ಮಾಡ್ಕೊಂಬಲ್ಲ ಸರ್, ನಾವು ಯಾವ ಕಾರಣಕ್ಕೂ ಮಾಡ್ಕೊಂಬೋದು. ನಾವೆಂದು ಅದು ಇದು ಎಲ್ಲ ಬೇರೆ ಕಡೆಯವರೆಲ್ಲ ನಾಟಿ ಗಿಡಗಳೆಲ್ಲ ಸುಡ್ತಾರೆ ಸರ್. ನಾವು ಯಾವ ಕಾರಣಕ್ಕೂ ಅದು ಸುಟ್ಟಿಲ್ಲ ಸರ್. ನಮ್ಮ 2-3 ಲಾಸ್ ಆದ್ರೆ ನಾವೇನು ತಲೆನೇ ಕೆಡಿಸ್ಕೊಂಬಲ್ಲ ಸರ್. ಅದು ಮುಗ್ಜಲ್ ಮುಖ್ಯ ಆ ಥರ ಮಾಡಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡ್ಬಾರ್ದು ಅಂತೇಳಿ ನಾವು 2-3ಕ್ಕೆ ನಾವು ಆದರೆ ನಾವು ತಲೆನೇ ಕೆಡಿಸ್ಕೊಂಬಲ್ಲ ಸರ್. ಆ ವರ್ಷ 3 ಸತ್ರು ನಾನು ಏನು ಮಾಡಿಲ್ಲ ಸರ್. ಆಮೇಲೆ 3 ಒಂದು ದಿನಕ್ಕೆ ನಾವು ಆದಾಕಕ್ಕೆ ಒಬ್ರು ಇದ್ದೀವಿ ಸರ್, ಸಹಾಯವನ್ನು ಆದಾಕಕ್ಕೆ ಒಬ್ರು ಇದ್ದೀವಿ ನಾವು ದುಡ್ಡಲ್ಲಿ ಒಳ್ಳೆ ಚೆನ್ನಾಗಿ ಮರಿ ಇಂಪ್ರೂ. ಆ ವರ್ಷ ಬಂದಂಗೆ ಇಂಪ್ರೂವ್ ಮರಿ ನಾವು ಎಂದೂ ಕಂಡಿರಲ್ಲ ಸರ್. ಹಂಗಾಗಿ ಯಾರೋ ಹಂಗೆ ಮಾಡಿಬಿಟ್ರು ಸರ್. ಹಂಗೆ ಮಾಡಿದಾಗ ನಾನು ಮೆಡಿಷನ್ನು ಟಾನಿಕ್ಕು ಹಾಸ್ಪಿಟ್ಲಿಗೆ ಡಾಕ್ಟ್ರದು ಎಲ್ಲ ತೋರಿಸಿದ್ರು, ಅದು ಕಂಡೀಷನೇ ಬರಲ್ಲ ಸರ್. ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ನಾನು ದೇವಸ್ಥಾನ ಪೂಜೆ ಮಾಡ್ಕೊಂಡು ಗಂಗಾ ನೀರು ಹಾಕಿದಾಗ ಅವತ್ತಿಗೆ ನಿಂತು ಸರ್. ತಿರ್ಗಿ ಒಂದೂ ನಮಗೆ ಏನು ಲಾಸ್ ಆಗಿಲ್ಲ ಸರ್. ಈ ಕುರಿ ಮೇಕೆ ಸಾಕಾಣಿಕೆ ಎಷ್ಟು ಲಾಭದಾಯಕನೋ ಅದರಿಂದ ಅಷ್ಟೇ ಕಷ್ಟ ಇರುತ್ತೆ. ಅಷ್ಟೇ ಕಷ್ಟ ಇರು ಸರ್. ಅವನ್ನೇನಂತಂದ್ರೆ ಮಳೆ ಬಂದರೂ ಹೋಗ್ಬೇಕು, ಮತ್ತೆ ಊಟದ್ದು ಸಮಸ್ಯೆ. ನಾನು ಪರಸ್ಥಳ ಕಾಯ್ಬೇಕಾದಾಗ ಮಳೆ ಬಂದಾಗ ಸಾಯಂಕಾಲ ಊಟ ಇಲ್ಲ, ತಿರ್ಗಾ ಬೆಳಿಗ್ಗೆ ಊಟ ಇಲ್ದಿರು, ತಿರ್ಗಾ ಸಾಯಂಕಾಲ 24 ಗಂಟೆ ಒಂದೊಮ್ಮೆ ನಾವು ಊಟ ಮಾಡಿದ್ವಿ. ಆಮೇಲೆ ಬೇರೆ ಕಡೆಗೆ ಹೊಲ್ದಾಗ ಕೊಡ್ಕೊಂಡೋದ್ರು ಬೈಸ್ಕೊಂಡು ಬಂದಿದ್ವಿ, ಒಡಿಸ್ಕೊಂಡು ಬಂದಿದ್ವಿ ಸರ್. ಕಷ್ಟ ಇರು ಸರ್, ಕಷ್ಟ ಇಲ್ದೇ ಯಾವುದು ಬರಲ್ಲ ಸರ್. ಮತ್ತೆ ನಮ್ಮ ಜೀವನನೇ ಅದು. ನಮ್ದು ಬೆದ್ಲು ಒಂದ್ ಸ್ವಲ್ಪ ಇರೋದ್ರಿಂದ, ನೀರಾವರಿ ಸ್ವಲ್ಪ ಇರೋದ್ರಿಂದ, ಹಂಗಾಗಿ ನಾವು ಇಲ್ಲಿ ಖುಷಿ ಇದ್ರಾಗ ಏನು ಮಾಡೋಕ್ಕಾಗಿಲ್ಲ. ಹಂಗಾಗಿ ಕುರಿ ಸಾಕಾಣಿಕೆ ಮಾಡ್ಕೊಂಡು ನಮ್ಮ ಮುಂದೆ ಬಂದಿದ್ದು ಸರ್. ಇವತ್ತು ಅದ್ರಾಗ ಇರ್ಬೇಕು ಸರ್, ನಾವು ಬೇರೆ ಬದುಕಿನ್ನೇನಿಲ್ಲ ಸರ್ ನಮಗೆ. ಈಗ ರಾತ್ರಿ ಪೂರ್ತಿ ಎದ್ದಿರ್ಬೇಕಾಗುತ್ತಾ? ಎದ್ದಿರ್ಬೇಕು ಸರ್. ಮತ್ತೆ ಅವಾಗ ಈಗೇನ ಬಲ್ಯದ ಸರ್, ಅವಾಗ ಯಾವ ಬಲ್ಯ ಇರಲಿಲ್ಲ ಸರ್. ಅವಾಗ ಬೈಲಲ್ಲೇ ತಡ್ಕೋಬೇಕಾಯಿತ್ತು. ನಾನೇ ಕಾಯ್ದು ಸರ್ ಬೆಳಗ್ಗೆ 12 ಗಂಟೆಯಲ್ಲಿದ್ದ ನಾನು ತಿರ್ಗಾ 3 ಗಂಟೆ ತನಕ ನಾನೇ ಡ್ಯೂಟಿ ಮಾಡ್ತಿದ್ದೆ ಸರ್. ಒಬ್ಬನೇ ತಿರ್ಗಿ ಎಲ್ಲೋ ಅಕ್ಕಪಕ್ಕ ಇಲ್ದಿರೋನು 12 ಗಂಟೆಯಿಂದ 3 ಗಂಟೆ ತನಕ ಒಬ್ಬೊಬ್ಬರು ನಾವೇ ಕಾಯ್ಬೋದು ಸರ್. 3 ವಾರ ಬೆಳಕರಿಸ್ಬೇಕಾಯ್ತು ಸರ್. ಸಂಜೆಯಲ್ಲಿದ್ದ 12 ಗಂಟೆ ತನಕ ಒಬ್ರು ಕಾಯ್ಬೇಕಾಯ್ತು, 12 ಗಂಟೆಯಿಂದ 3 ಗಂಟೆ ತನಕ ಒಬ್ರು ಕಾಯ್ಬೇಕಾಯ್ತು, 3 ಗಂಟೆಯಿಂದ ಬೆಳಕರಿಸ್ಬೇಕು ಒಬ್ರು ಬೇಕಾಯ್ತು ಸರ್. ಅವೆಲ್ಲ ತುಂಬಾನೇ ಕಷ್ಟ ಸರ್. ಈಗೆಲ್ಲ ಪ್ರತ್ಯೇಕವಾಗಿ ತಡಿಕೆ ಮತ್ತೆ ಬಲೆ ಇವೆಲ್ಲ ಇರೋದ್ರಿಂದ ಅಷ್ಟು ಕಷ್ಟ ಆಗಲ್ಲ. ಈಗ ಕುರಿ ಕೂಡೋದಕ್ಕೆ ಅಷ್ಟು ನಿದ್ದೆ ಕಟ್ಟೋದು ಅಷ್ಟೇನು ಕಷ್ಟ ಇರಲ್ಲ ಸರ್. ಏನು ಮಳೆ ಬಂದಾಗ ಜಾಸ್ತಿ ನೀರು ನಿಂತಾಗ ಗಟ್ಟಿನಲ್ಲಿ ಕೊಡಲೇಬೇಕಾಗುತ್ತೆ. ಒಂದಿನ ಎರಡು ದಿನ ಕಷ್ಟ, ಒಂದು ವಾರ ಎರಡು ದಿನ ಕಷ್ಟ ಬೀಳಲೇಬೇಕಾಗುತ್ತೆ. ಆಮೇಲೆ ಮೇವಾದಾಗ ಫ್ರೀಯಾಗಿರ್ಬೋದು ಸರ್. ಈಗ ಈ ತೋಳುಗಳು ತಗೊಂಡೋಗೋದು, ಈ ಕಳ್ಳರ ಕಾಟ ಇವೆಲ್ಲ ಏನು ಸಮಸ್ಯೆ ಇಲ್ಲ? ಅವೆಲ್ಲ ಸಮಸ್ಯೆ ಇರ್ತದೆ ಸರ್. ಒಂದೊಂದು ಕಡೆ ಒಂದೊಂದು ಏರಿಯಾದಾಗೆ ಕಳ್ಳರಿರ್ತಾರೆ, ಒಂದೊಂದು ಕಡೆ ತೋಳಿರ್ತವೆ. ಆ ಜಾಗದಲ್ಲಿ ಹುಷಾರಾಗಿರ್ಬೇಕು. ಎಲ್ಲಿ ಮೇವಿರಲ್ಲ ಅಲ್ಲೇ ಇತ್ತು ಮೇವಂದ್ರೆ ನಾವು ಅಲ್ಲಿ ಏನಾದರೂ ಜೈಸ ಮಾಡಿ ಮೇಯಿಸಲೇಬೇಕಾಗುತ್ತೆ. ಬೇರೆ ಕಡೆ ಮೇವು ಚೆನ್ನಾಗಿತ್ತು ಅಂದ್ರೆ ಜಾಗ ಬಿಟ್ಟು ಬೇರೆ ಕಡೆ ಬರ್ತೀವಿ. ಎಲ್ಲಿ ಇಲ್ಲ ಅಲ್ಲೇ ಮೇವು ಚೆನ್ನಾಗತ್ತಂದ್ರೆ ಮತ್ತೆ ನಾವೇನು ಮಾಡಕ್ಕಲ್ಲ ಸರ್. ಅಲ್ಲಿ ನಿದ್ದೆ ಕಟ್ಟಿಕೊಂಡು ಕಷ್ಟ ಬಿದ್ದುಕೊಂಡು ನಾವು ನಮ್ಮ ಜೀವನನ ನಾವು ಕಾಪಾಡ್ಕೊಂಡ್ಬರ್ಬೇಕಾಗುತ್ತೆ ಸರ್. ಒಟ್ಟಾರೆಯಾಗಿ ಈ ಕುರಿ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಲ್ಲ ಖರ್ಚೆಲ್ಲ ತೆಗೆದು ನಿಮ್ಗೆ ಎಷ್ಟು ಆದಾಯ ಬರುತ್ತೆ? ಸರ್, ನಾವು ನಮ್ಮ ಹಾಲು ಚೆನ್ನಾಗಿರ್ಬೇಕಂದ್ರೆ ನಾವೆಷ್ಟು ಮೆಡಿಸಿನ್ ಕೊಡ್ತೀವಿ, ನಾವೆಷ್ಟು ಫುಡ್ ಕೊಡ್ತೀವಿ, ನಾವೆಷ್ಟು ಎಷ್ಟು ಇರ್ತ ನೋಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸರ್ ನಮ್ದು. ಈಗ ನಾವೆಲ್ಲ ಟೋಟಲಿ ಬಂದು ಈಗ ಒಂದು 3 ಲಕ್ಷ ಖರ್ಚು ಮಾಡಿದೀವಿ ಸರ್. ಮರಿಗೆ 1,25,000 ಸರ್, ನಮ್ಮ ಮರಿ ಎಲ್ಲೊಂದು 40 ಸರ್, ಒಂದು 20 ಮರಿ ತಂದು 1,20,000-25,000 ಮರಿ ಖರ್ಚಾಯ್ತು. ಮೇವಿಂದು ಬಿಡ್ಡಿಂದು ಎಲ್ಲ ಸೇರಿ 1,80,000 ಖರ್ಚಾಯ್ತು ಸರ್. ಆಮೇಲೆ ಅರ್ಧೊಂದು 3.5 ಖರ್ಚಾಯ್ತು. ಈಗೆಲ್ಲ ಒಂದು 7-8 ಲಕ್ಷಕ್ಕೆ ಆಲ್ರೆಡಿ ಒಂದು 6 ಲಕ್ಷ ಆಯಿತೆ, ಇನ್ನೂ 1-2 ಲಕ್ಷ ಆಗುತ್ತೆ, 1-8 ಲಕ್ಷ ಇರುತ್ತೆ ಇನ್ನೊಂದು. ಆಮೇಲೆ ಮಾರಿಯಮ್ನಲ್ಲಿ ಒಂದಿಷ್ಟು ಮಾರ ಇದಾವೆ, 1-2 ಲಕ್ಷಕ್ಕೆ ಏನು ಬೈಲ್ಲ ಸರ್ ನಮಗೆ. ಆಗ ಒಬ್ಬರದೆಲ್ಲ ಸೇರಿದ್ರೆ ವರ್ಷಕ್ಕೆ ಒಂದು 10-11 ಲಕ್ಷಕ್ಕೆ ಏನು ಬೈಲ್ಲ ಸರ್ ನಮಗೆ. ವ್ಯಕ್ತಿ ಒಂದು ಬಂತೇನೋ ಅಂದ್ರೆ ಒಂದು 50-100 ಕುರಿ ಸಾಕಾಣಿಕೆ ಮಾಡಿದ್ರೆ ಚೆನ್ನಾಗಿ ಜೀವನ ನಡೆಸ್ತಾರೆ. 50 ಇದ್ರು ಸಂಸಾರ ಫುಲ್ ನಡೆಸ್ಬೋದು ಸರ್ ಕೂಲಿ ಹೋಗ್ದಂಗೆ. 50 ಕುರಿ ಇದ್ರು ಅವನಿಗೆ ಏನದು ಇಲ್ದಂಗೆ ಯಾರನ್ನ ಕೇಳಂಗಿರಲ್ಲ ಸರ್. ಒಬ್ರಿಗೆ ಕೊಡಂಗಿರ್ತೀವಿ ಬಿಟ್ರೆ ಅವ್ನು ಕ್ಲೀನ್ ಆಗಿ ಒಬ್ರಿಗೆ ಕೇಳಂಗಿರಲ್ಲ ಸರ್. ಅವ್ರ ಮಂತ್ಯಾನಕ್ಕೆ ಗೊಬ್ಬರದಲ್ಲಿ ದುಡ್ಡು ಬರುತ್ತೆ. 50 ಕುರಿ ಇದ್ರೆ ತಿಂಗಳಿಗೆ ಕನಿಷ್ಠ ಅಂದ್ರೆ 5,000-6,000-3,000 ಬರುತ್ತೆ ಮಂತ್ಯಾನಕ್ಕೆ ಮೇಂಟೈನ್ ಮಾಡ್ಕೊಂತ ಸರ್. ಅವ್ನು ಹುಟ್ಟ ಮರಿಯೆಲ್ಲ ಒಂದು ಲಾಭಾಂಶ ಇರುತ್ತೆ ಸರ್. ಕುರಿ ಮೇಕೆ ಸಾಕಾಣಿಕೆ ಮಾಡೋದ್ ಇಷ್ಟೊಂದು ಲಾಭ ಆಯ್ತಲ್ಲ, ಯಾಕೆ ಇನ್ನೊಂದು 100-200 ಎಕ್ಸ್ಟ್ರಾ ಮಾಡಿ ಸಾಕಾಣಿಕೆ ಮಾಡಬಾರ್ದು? ಜಾಗ ಇರಲ್ಲ ಸರ್ ಮೇಸಕ್ಕೆ. ನಾವೇನ ಪಾರಂ ಮಾಡ್ಕೊಂಡಿದ್ವಿ, ನಾವು ಕೊಂಡ್ಕೊಬರ್ತೀವಿ ಹಾಕ್ತಿವಿ. ಕೆಲವು ಜನ ಪಾರಂ ಮಾಡ್ಕೊಂಡಿರಲ್ಲ, ಜಾಗಿರಲ್ಲ, ಅವ್ರಿಗೆ ಕಷ್ಟ ಅನ್ಸುತ್ತೆ ಪಾರಂನಲ್ಲಿ. ಒಬ್ಬೊಬ್ರದ್ದು ಹಂಗಿರೋ ಸರ್, ನಮಗೆ ಅನುಭವ ಐತಿ. ನಮಗೆ ಈಗ ನಾವು ಕೆಳಗೆ ಒಂದು 30-20 ಮೇಯಿಸಿದ್ವಿ, ಈಗ ಅವ್ರ ಲಾಭ ಜಾಸ್ತಿ ಆಯ್ತು. ಈಗ ನಾವು ಇನ್ನೂ ಮುಂದೆ ಜಾಸ್ತಿ ಮೇಯಿಸ್ಬೇಕು. ಈ ಸಲ 70 ಮರಿ ಮೇಯಿಸಿದ್ರೆ ಇನ್ನೊಂದ್ಸಲಿ ನಮ್ಮ ಮುಂದಕ್ಕೆ ಜನವರಿ ತಂದಾಗ 100 ಮರಿ ಕಂಪ್ಲೀಟ್ ನಾವು ಮೇಯಿಸಲೇಬೇಕು ಅಂತ ನನಗೆ ಮನಸ್ಸಿನಲ್ಲಿ ಐತೆ ಸರ್. ಹಂಗಾಗಿ ಜಾಗ ಇಲ್ದಾಗ ಅವ್ರವ್ರ ವೈಯಕ್ತಿಕ ಸರ್ ಪರಸ್ಥಳ ಮಾಡೋರು ಅವ್ರಿಗೆ ಎಷ್ಟು ಪರಸ್ಥಳ ಮಾಡ್ತಲ್ಲಿರ್ತಾರೆ, 100 ಅಲ್ಲ 1,000 ಸಾಕ್ತಾರೆ, 500 ಸಾಕ್ತಾರೆ. ಊರಾಗಿದ್ದಾರೆ ಆ ತರ ಸಾಕಕ್ ಬರಲ್ಲ ಸರ್. ಈಗ ಹೊಲ ಎಲ್ಲ ಬಿತ್ತಾರೆ, ಮಳೆಗಾಲ ತುಂಬಾ ಕಷ್ಟ ಇರುತ್ತೆ ಸರ್ ಅವಾಗ. ಈಗ ಕುರಿ ಸಾಕಾಣಿಕೆಯಿಂದ ಇಷ್ಟೊಂದು ಲಾಭ ಐತೆ, ಮತ್ತೆ ನಿಮ್ಗೆ ಎಲ್ಲೂ ಹೋಗ್ಲಿಕ್ಕೆ ಫ್ರೀಡಮ್ ಇರೋದಿಲ್ಲ, ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲದವರೆಗೆ ಒಂದು ನಿರ್ವಹಣೆ ಮಾಡಲೇಬೇಕಾಗತ್ತೆ. ಬೇಜಾರು ಅನ್ಸುತ್ತೆ, ಎಲ್ಲಾದ್ರೂ ಹೋಗ್ಬೇಕಪ್ಪ, ಒಂದ್ ದಿವಸ ಒಂದ್ ವಾರ ಇಲ್ಲಾಂದ್ರೆ ಟೂರ್ ಹೋಗ್ಬೇಕು, ಇಲ್ಲೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ ರಜಾ ಬೇಕಂತಾಗ. ರಜಾ ಬೇಕಂತಂದ್ರೆ ಯಾರನ್ನ ಮನೆಗೆ ನಮ್ಮ ಮಾವರ ಹಳ್ಳಿಯರನ್ನ ಇಡಬೇಕು, ಹೋಗ್ಬೇಕು ಸರ್. ಹಂಗು ಯಾರು ಬರ್ದಂಗ ಅದೇನಾದ್ರೂ ಅವತ್ತು ಇರ್ಲೇಬೇಕು ಸರ್. ಯಾಕಂದ್ರೆ ನಾ ಇವತ್ತು ನಾಳೆ ಕಾಕನ್ ಇವತ್ತು ಹಾಕನಲ್ಲ ಟೈಮ್. ನಾವಾದ್ರೂ 1 ಗಂಟೆ ಲೇಟ್ ಆಗಿ ಉಣ್ಬೋದು, ಇಲ್ಲ ಉಮ್ದಂಗಿರ್ಬೋದು, ಬಟ್ ಅವಕ್ಕೆ ಮಾತ್ರ ಟೈಮಿಗೆ ಕರೆಕ್ಟ್ ಆಗಿ ನೀನು ಹಾಕ್ಲೇಬೇಕು ಸರ್. ಅವು ಮುಗ್ಜಲ್ಮ, ಅವು ನಮ್ಮನೆಯ ನೋಡ್ತಿರ್ತವೆ. ಹಂಗಾಗಿ ಅವಕ್ಕೆ ಟೈಮಿಗೆ ನಾವು ಮೇವು ಹಾಕ್ಲೇಬೇಕು ಸರ್. ಹೊರಗಡೆ ಕೊಡ್ಕೊಂಡ್ರೆ ಹೊರಗಡೆ ಕಂಪಲ್ಸರಿ 9-10 ಗಂಟೆ ಒಳಗೆ ಬಿಡ್ಲೇಬೇಕು. ನಾವು ಪಾರಮ್ಗಿದ್ರು 9-10 ಗಂಟೆ ಅಷ್ಟೊತ್ತಿಗೆ ಮೇವು ಹಾಕ್ಲೇಬೇಕು ಸರ್. ಹಂಗಾಗಿ ಎಲ್ಲಿ ಹೋಗಕ್ಕಾಗಲ್ಲ ಸರ್. ನಾವು ಅದೇ ಸುಮಾರು ಮರಿ, ನಾವು ಡಿಸೆಂಬರ್ ಆಯ್ತು ಜನವರಿ ಆಯ್ತು ಮರಿತೀವಿ, 5-6 ತಿಂಗಳಿಗೆ ನಾನು ಎಲ್ಲಿ ಹೋಗಲ್ಲ ಸರ್. ಮರಿ ಮಾಡ್ಕೊಂಡ್ಮೇಲೆ ಬೇಕಾದ್ರೆ ನೀನು ಟೂರ್ ಬೇಕಾದ್ರೂ ಹೋಗ್ಬೋದು, ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಥವಾ ಜನವರಿ ನಾವು ಮರಿ ಮಾಡ್ಕೊಂಡ್ರೆ ಅಥವಾ 4-5 ತಿಂಗಳು ನಾನು ಫ್ರೀ ಇರ್ತೀನಿ ಸರ್. ಮಳೆಗಾಲದಾಗೆ ಮರಿ ಸಾಕಲ್ಲ. ನಮ್ಮ ಸ್ವಂತ ಕುರಿ ಏನದವ ಅವನ ಜವಾಬ್ದಾರಿ ನೋಡ್ತೀವಿ. ಮಳೆಗಾಲದಲ್ಲಿ ಕಾಯಿಲೆ ಜಾಸ್ತಿ ಬರುತ್ತೆ ಸರ್. ಹೆಚ್ಚಿನ ಮಳೆ ಬಂದಾಗ ನೀನೇನೇ ಮಾಡ್ಕೊಂಡು ಕಾಯಿಲೆ ಬರುತ್ತೆ. ಅದಕ್ಕೆ ಸಾಕ ಮರಿ ನಾವು ಒಳ್ಳೆ ಫುಡ್ ಹಾಕಿರ್ತೀವಿ, ಒಳ್ಳೆ ಖರ್ಚನ್ನು ಜಾಸ್ತಿ ಖರ್ಚು ಮಾಡಿರ್ತೀವಿ. ಹಂಗಾಗ್ಬಿಟ್ಟು ನಾವು ಮಳೆಗಾಲದಾಗ ಮರಿ ಮೇಸಲ್ಲ ಸರ್. ಕೆಲ ಜನ ಮೇಸಕ್ಕೆ ಹೋಗ್ತಾರೆ, ಬಟ್ ಅಷ್ಟಕ್ಕೊಂದು ಬೇಸಿಗೆಗೆ ಲಾಭಾಂಶ ಕೊಟ್ಟು ಅಷ್ಟು ಮಳೆಗಾಲದಾಗೆ ಕೊಡಲ್ಲ ಸರ್. ಕೃಷಿ ಜೊತೆಗೆ ಈ ಥರ ಯಾವುದಾದ್ರೂ ಒಂದು ಉಪಕಸ ಬಿದ್ದರೆ ಅನುಕೂಲ ಅಂತೀರಾ? ಐತೆ ಸರ್, ನಾನೇ ಮಾಡ್ತೀನಿ ಸರ್. ನಮ್ಮ ಕೃಷಿಯಲ್ಲಿ ನಾವು ಮರಿ ಸಾಕಾಣಿಕೆ ಮಾಡಿಬಿಟ್ಟು ನಾವು ತಿಂಗಳಿಗೊಂದೆಟ್ಟು ಗೊಬ್ಬರ ಮಾರಾಟ ಮಾಡ್ತೀವಿ ಸರ್. ನಾವು ನಮ್ಮ ಗೊಬ್ಬರ ಜೊತೆಗೆ ನಾವು ಬೇರೆ ಕಡೆ ಒಂದು ಲೋಡಿಗೆ ಬಂದುಬಿಟ್ಟು 500 ಚೀಲ ಬೇಕು. ನಾವು ಈ ಕಡೆ ಚನ್ನಗಿರಿ, ಶಿವಮೊಗ್ಗ, ಭದ್ರಾವತಿ, ನಿಟ್ಟೂರು ಅದೆಲ್ಲ ಗೊಬ್ಬರ ಹೊಡಿತಾರೆ ಸರ್. ನನ್ನ ಗೊಬ್ಬರ ಬಂದಾಗ ನಾನು ಗಾಡಿ ಖರ್ಚು ಅಂತೀನಿ ಸರ್. ಗಾಡಿ ಖರ್ಚು ಮಟ್ಟು ನಮ್ಮ ಗೊಬ್ಬರ ಕೊಟ್ಟು ಲೋಡಿಷ್ಟು ಕಂಪ್ಲೀಟ್ ಒಂದು ಲೋಡ್ ಲಿಸ್ಟ್ ನಾವು ಮಾರ್ಕೆಟ್ ಮಾಡಿ ಕಳಿಸಿದ್ರೆ ಅವಾಗ ನಮಗೆ 1,000-2,000 ರೂಪಾಯಿ ಕಮಿಷನ್ ಇರುತ್ತೆ ಸರ್. ಆ ಕಮಿಷನ್ ಇಸ್ಕೊಂಡು ನಿಮಗೆ ನಮ್ಗೆ ಖರ್ಚು ಮೇಂಟೈನ್ ಆಗುತ್ತೆ ಸರ್. ಈಗ ನೋಡ್ರಿ, ಇಷ್ಟೊಂದೆಲ್ಲ ಕುರಿ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಆದಾಯ ಇರೋದ್ರಿಂದ ಈ ಸಾಕಷ್ಟು ಜನ ನಿಮ್ಮಂಥ ಯುವಕರು ಈ ಥರ ಯಾವುದಾದ್ರೂ ಒಂದು ಉಪಕಸ ಮಾಡೋದು, ಕೃಷಿ ಮಾಡೋದು, ಈ ಥರ ಬಿಟ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅಂಥ ಯುವಕರಿಗೆ ಅಂತಂದರೆ ಅಂಥರು ಅವ್ರು ಏನು ಐ ಟಾಕ್ನಲ್ಲಿ ಐ ಲೆವೆಲ್ಗೆ ಹೋಗ್ತಾರೆ ಸರ್. ನಾವು ಜೀವನ ಮಾಡಬೇಕು, ನಾವು ಮುಂದೆ ಬಡಿಬೇಕು ಅಂತಂದರೆ ನೀನು ಯಾವುದು ಮಾಡಿದ್ರೂ ಕೆಲಸನೇ ಸರ್. ಅಲ್ಲಿಗೆ ಏನು ಅವ್ರೇನು ಕುಕ್ಕಂತಿನಲ್ಲ ಸರ್, ಇಲ್ಲಿಂದ ನಮ್ಮಲ್ಲಿ ಮನೆಯಲ್ಲಿ ಇವತ್ತು ನೀನು ಸಾಕಂತಂದ್ರೆ ಒಂದು ಗಂಟೆ ಕುಕ್ಕೊಂಬೋದು, ಬೇರೆ ಒಂದು ಇಲ್ಲ ಮನೆಗೆ ಇರೋರು ಇವತ್ತು ನಾ ಕೈಲಾಗಲ್ಲ ಮಾಡೋದು ಮಾಡ್ತಾರೆ. ಅಲ್ಲಿ ಬೆಂಗಳೂರು ಜೀವನ ತುಂಬ ಕಷ್ಟನೇ ಸರ್, ಪ್ರತಿಯೊಂದು ಕೊಂಡ್ಕೋಬೇಕು. ಆಮೇಲೆ ನೀನು ಇಲ್ಲಿ ಸತ್ತಾರ ಅಂತ ಅಂದು ಊರಿಗೆ ಬರ್ಬೇಕಂದ್ರೆ ಸತ್ತಾರ ಅಂತ ಹೇಳಿದ್ರೆ ಕಳಿಸಲ್ಲ ಸರ್. ಆ ಜೀವನ ಏನಕ್ಕೆ ಬೇಕು ಸರ್? ಎಲ್ಲಿದ್ರು ಜೀವನ ಮಾಡೋಕೆ ಅಂತ ಅನ್ನಿಲ್ಲ ಸರ್. ಎಲ್ಲ ಖುಷಿ ಇದೆ, ಖುಷಿಯಲ್ಲಿ ಮಾಡ್ಬೋದು, ಒಳ್ಳೆ ಅನುಭವ ಇದ್ರೆ ಕೆಲಸ ಮಾಡಿದ್ರೆ ಎಲ್ಲದೂ ಲಾಭ ಇರುತ್ತೆ ಸರ್. ಕೆಲಸ ಮಾಡ್ದಂಗೆ ಇದ್ಬಿಟ್ಟು ಈ ಖುಷಿಯಲ್ಲಿ ಮಾಡ್ತಾರೆ, ಖುಷಿಯಲ್ಲಿ ಮಾಡ್ದಾಗ ಏನಾಗುತ್ತೆ, ಕೆಲಸ ಮಾಡಲಿ ಅವ್ರೇನೆ ಮನೆ ಮಕ್ಕಳೆಲ್ಲ ಕೆಲಸ ಮಾಡಲಿ ಉಳಿತೈತಿ. ಸುಮ್ಮನೆ ಎಲ್ಲ ಇಟ್ಬಿಟ್ಟು ಕೂಲರ್ ಇಟ್ಬಿಟ್ಟು ನೀರು ಕಟ್ಟಕ್ಕೂ ಕೂಲರ್ ನಿಕ್ಕೋದು, ಗೊಬ್ಬರ ಹಾಕೋಕ್ಕೂ ಕೂಲರ್ ನಿಕ್ಕೋದು, ಮತ್ತೆ ಎಲ್ಲ ಕಳೆತ ಎಲ್ಲ ಕೂಲರ್ನಂತೆ ಮಾಡಿದ್ರೆ ಯಾವ ರೈತರಿಗೂ ಏನು ಲಾಭ ಬರಲ್ಲ ಸರ್. ನಾವು ಕೆಲಸ ಮಾಡಬೇಕು. ಒಬ್ಬ ಒಂದು ಕೂಲಿ ಡೈಲಿ ಕೂಲಿ 400 ರೂಪಾಯಿ ಗಂಡಳಿಗೆ ಐತೆ, 400 ರೂಪಾಯಿ ನಾವು ಕ್ಷಮಪಟ್ಟಿನ ಕೆಲಸ ನಮ್ಗೆ 400 ರೂಪಾಯಿ ದಿನ ಉಳಿದ್ರೆ ಎಷ್ಟಾಯ್ತು ಸರ್? ಹೌದು, ಲಾಭ ಮಾಡಿ ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಲಾಭಾಂಶ ಇರುತ್ತೆ. ನಾವು ದೊಡ್ಡ ರಚನೆ ಮಾಡ್ಕೊಂಡು ಅಲ್ಲಿ ಅಡ್ಡಾಡೋದು ಇಲ್ಲಿ ಅಡ್ಡೋದು ಕೂಲರ್ನ ಹಾಕ್ಕೊಂಡ್ರು ಮತ್ತೆ ಲಾಸೇ. ಅವಾಗ ಏನು ಮಾಡ್ತಾರೆ, ಸಾಲ ಮಾಡ್ತಾರೆ. ಸಾಲ ಮಾಡ್ತಾರೆ ಮತ್ತೆ ಹೊಲ ಮಾರೋದು, ಯಾರೋ ಮಾಡಿದ್ದು ಹೊಲನ ಯಾರೋ ಮಾಡ್ಕೊಂಡು ತಿಂತಾರೆ ಹಂಗೆ ಮಾಡ್ತಾರೆ ಸರ್. ಅವಾಗ ಈ ಕುರಿ ಮೇಕೆ ಸಾಕಾಣಿಕೆ ಮಾಡೋದು ಸಂತೋಷ ನಿಮ್ಮ ನಮಗೆ ಸಂತೋಷ ಸರ್. ಈಗ ಹೇಳಿದ್ರು ಸರ್, ನಾನು 70 ಮರಿ ಸಾಕಿದ್ನಿ, ಈಗ ನಮ್ಮ ಮುಂದೆ ಬಕರಿಗೆ 100 ಮರಿ ಮಾರಾಟ ಮಾಡಲೇಬೇಕಂತ ನನ್ನ ಮನಸ್ಸಿನಲ್ಲಿ ಐತೆ ಸರ್. ಈಗ ಬಿಡಲ್ಲ ಸರ್, ನಮ್ಮ ಎಷ್ಟಿದ್ರು ತಗೊಂಬರಿ 100 ಮರಿ ಮೇಯಿಸಲೇಬೇಕು ಸರ್ ನಾನು. ಬಹಳ ಸಂತೋಷ ಸಣ್ಣ ಯಾರಪ್ಪ ಅವರೇ, ಇದುವರೆಗೂ ನಿಮ್ಮ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ರೈತ ಬಂಧುವರಿ, ಇದುವರೆಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಚೌಳೂರಿನ ಕೃಷಿಕರಾದ ಎಸ್ ಸಣ್ಣಯ್ಯರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ, ಉತ್ಪಾದನೆ ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಆದ್ದರಿಂದ ಅಷ್ಟೇ ನೀರಿನಿಂದ ಬಹುದಿನದವರೆಗೆ ನೀರಾವರಿ ಮತ್ತು ಹೆಚ್ಚಿನ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಲು ಸಾಧ್ಯವಿದೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನೇತೃತ್ವದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ 2015-16 ಸಾಲಿನಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಯೋಜನೆಯನ್ನು ಜಾರಿಗೆ ತಂದಿದೆ. ಸಿಂಚಾಯಿ ಮೇ ಭಿ ಸೈಂಟಿಫಿಕ್ ಆರ್ ಟೆಕ್ನಾಲಜಿಕಲ್ ಅಪ್ರೋಚ್ ಲಗಾತಾರ ಉಸ್ಮೇ ಸುಧಾರ ಹೋ ರಹಾ ಹೈ ಉಸ್ಕೋ ಅಪನಾಯಾ ಜಾ ರಹಾ ಹೈ ಪರ್ ಡ್ರಾಪ್ ಮೋರ್ ಕ್ರಾಪ್ ಇಸ್ ಮಂತ್ರ ಕಿ ಭಾವನಾ ಪರ್ ಕಾಮ ಕರ್ತೆ ಹುಯೆ ಮೈಕ್ರೋ ಇರಿಗೇಷನ್ ಪರ್ ಫೋಕಸ್ ಕಿಯಾ ಗಯಾ ಡ್ರೀಪ್ ಯಾ ಸ್ಪ್ರಿಂಕ್ಲರ್ ಇರಿಗೇಷನ್ ಕೋ ಪ್ರಮೋಟ್ ಕಿಯಾ ಗಯಾ. ಸೂಕ್ಷ್ಮ ನೀರಾವರಿ ಯೋಜನೆ ಪದ್ಧತಿಯಿಂದ ಜಲ ಸಂಪನ್ಮೂಲವನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸಲಾಗುತ್ತಿದೆ. ಇದರಿಂದ ನೀರಿನ ಸಮರ್ಥ ಬಳಕೆ ಸಾಧ್ಯವಾಗುತ್ತಿದೆ. ಸೂಕ್ಷ್ಮ ನೀರಾವರಿಯಿಂದ ನೀರಿನ ಮೂಲವನ್ನು ಸಂರಕ್ಷಣೆ ಮಾಡಿದಂತಾಗುತ್ತದೆ. ಸೂಕ್ಷ್ಮ ನೀರಾವರಿಯನ್ನು 2 ವಿಧದಲ್ಲಿ ಉಪಯೋಗಿಸಲಾಗುತ್ತಿದೆ. ಮೊದಲನೆಯದು ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನು ಒದಗಿಸಲಾಗುತ್ತಿದೆ. ಈ ಕಾರ್ಯಕ್ಕೆ ಪೈಪ್ನಲ್ಲಿ ಅಥವಾ ಡ್ರಿಪ್ಪರ್ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಇದಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ನೀರಾವರಿ ಎಂದು ಕೂಡ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡ ಸೃಷ್ಟಿಸಿ ಬೀಳಿಸುವುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲ ಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆಯಿಂದ ವಿವಿಧ ಬೆಳೆ ಉತ್ಪಾದನೆಯಲ್ಲಿ 9-60% ಹೆಚ್ಚಳವಾಗಿದೆ. ಹಾಗೆಯೇ ಗುಣಮಟ್ಟವು ಸಹ ಹೆಚ್ಚಿದೆ. ಮುಂದುವರೆದು ರೈತರ ಆದಾಯ 10-79 ಕೂಡ ಹೆಚ್ಚಳವಾಗಿದೆ. ವಿದ್ಯುತ್ ಉಳಿತಾಯವಾಗಿ ಡೀಸೆಲ್ ಇಂಧನವೂ ಕೂಡ ಉಳಿತಾಯವಾಗಿದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶವು ಕೂಡ ಸೃಷ್ಟಿಯಾಗಿವೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಉತ್ಪಾದನೆಯಾಗಿ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಾಗಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55 ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡುತ್ತಿದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡುತ್ತಿವೆ. ಇದಕ್ಕಾಗಿ 5 ಎಕರೆಯವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನ ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹತ್ತಿ ಕನಿಷ್ಠ 5,509 ರೂಪಾಯಿಗಳಿಂದ ಗರಿಷ್ಠ 5,619 ರೂಪಾಯಿಗಳು, ಮೆಕ್ಕೆಜೋಳ 2,015 ರೂಪಾಯಿಗಳಿಂದ 2,091 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 52,699 ರೂಪಾಯಿಗಳಿಂದ 54,199 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು 8,000 ರೂಪಾಯಿಗಳಿಂದ ಗರಿಷ್ಠ 9,000 ರೂಪಾಯಿಗಳು, ಏಲಕ್ಕಿ ಬಾಳೆ 4,000 ರಿಂದ 5,000 ರೂಪಾಯಿ, ಪಚ್ಚಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಹುರುಳಿಕಾಯಿ 8,000 ರಿಂದ 9,000 ರೂಪಾಯಿಗಳಾದರೆ, ಬೀಟ್ರೂಟ್ ಕನಿಷ್ಠ 2,000 ರಿಂದ 2,500 ಗರಿಷ್ಠ ದರ, ಹಾಗಲಕಾಯಿ 3,000 ರಿಂದ 3,500 ರೂಪಾಯಿಗಳು, ಸೋರೆಕಾಯಿ 800 ರಿಂದ 1,200 ರೂಪಾಯಿಗಳು. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಕೇಳ್ತಾ ಇದ್ದೀರಾ. ಬದನೆಕಾಯಿಯ ಬೆಲೆ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಗೋರಿಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ಎಲೆಕೋಸು 600 ರಿಂದ 800 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 4,000 ರಿಂದ 4,500 ರೂಪಾಯಿಗಳು, ಕ್ಯಾರೆಟ್ 3,500 ರಿಂದ 4,000 ರೂಪಾಯಿ, ಹೂಕೋಸು 1,000 ರಿಂದ 1,500 ರೂಪಾಯಿಗಳು, ಸೌತೆಕಾಯಿ ಕನಿಷ್ಠ 1,400 ರಿಂದ ಗರಿಷ್ಠ 1,600 ರೂಪಾಯಿಗಳು, ನುಗ್ಗೆಕಾಯಿ 2,800 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು, ಅವರೇಕಾಯಿ 3,000 ರಿಂದ 3,500 ರೂಪಾಯಿಗಳಾದರೆ, ಹಸಿರು ಮೆಣಸಿನಕಾಯಿ 6,000 ರಿಂದ 7,000 ರೂಪಾಯಿಗಳು, ಕರಬೂಜ 1,800 ರಿಂದ 2,200 ರೂಪಾಯಿ, ನವಿಲುಕೋಸು 2,800 ರಿಂದ 3,200 ರೂಪಾಯಿ, ಬೆಂಡೆಕಾಯಿ 1,400 ರಿಂದ 1,800 ರೂಪಾಯಿ, ಮಾವಿನ ಹಣ್ಣು 3,000 ರಿಂದ 4,000 ರೂಪಾಯಿ, ಮೂಸಂಬಿ 3,000 ರಿಂದ 3,500 ರೂಪಾಯಿ, ಪಪ್ಪಾಯ 1,500 ರೂಪಾಯಿಗಳಿಂದ 2,000 ರೂಪಾಯಿ, ಇನ್ನು ಆಲೂಗಡ್ಡೆ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಹೀರೆಕಾಯಿ 1,800 ರಿಂದ 2,200 ರೂಪಾಯಿಗಳು, ಸುವರ್ಣಗೆಡ್ಡೆ 2,800 ರಿಂದ 3,200 ರೂಪಾಯಿಗಳು. ಇದು ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಹವಾಮಾನ ವರದಿ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 39.1 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಬಹಳಷ್ಟು ಸಾಧ್ಯತೆ ಇದೆ. ಮುಂದಿನ ಉಳಿದಂತೆ ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಗುಡುಗು ಮಿಂಚಿನ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ.